ತೆಲುಗುರಿದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳು. ಕಿಸಾನ್ ವಾಣಿ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹೈನು ಹೊನ್ನು, ಪಶು ವೈದ್ಯಕೀಯ ಹಾಗೂ ಪಶುಪಾಲನೆ ಕುರಿತ ಬಾನುಲಿ ಸರಣಿ, ಇದರಲ್ಲಿ ಜಾನುವಾರುಗಳ ಆರೋಗ್ಯ ಮತ್ತು ರೋಗಗಳ ದೃಢೀಕರಣದಲ್ಲಿ ಪ್ರಯೋಗಾಲಯ ಪರೀಕ್ಷೆಗಳ ಪ್ರಾಮುಖ್ಯತೆ, ಈ ಕುರಿತು ಪಶು ಶರೀರ ಕ್ರಿಯಾ ಮತ್ತು ಜೀವರಸಾಯನಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಹೇಮಂತ್ ಗೌಡ ಕೆ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕ್ ಹೋಗಿ ಕೆಸಿಸಿ ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? ಕೆಸಿಸಿ ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ವಾ ಪ್ರಿಯಾ, ನಿನ್ ಲೆಹೆಂಗಾ, ನಿನ್ ಜೋಡಿಯ ಶೇರ್ವಾನಿ ಸೂಪರ್. ಶಾಪಿಂಗ್ ಬೆಂಗಳೂರ ಬಾಂಬೆನಾ? ಎಲ್ಲೂ ಅಲ್ಲ, ಹಾಸನದ SSR ಸಿಲ್ಕ್ಸ್ ನಲ್ಲಿ ನಮಗೆ ಬೇಕಾದ ಡಿಸೈನ್ ಕಲರ್ ಕಾಂಬಿನೇಷನ್ ಫಿಟ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ. ರೇಷ್ಮೆ ಸೀರೆಗಳನ್ನ ಸೂಟ್ ಅನ್ನ ರೀಸನೇಬಲ್ ರೇಟ್ ನಲ್ಲಿ ತಗೊಂಡಿರೋದು ಅಲ್ಲೇ. SSR ಸಿಲ್ಕ್ಸ್, ಹಳೆ ಅಜ್ಜೆ ಕಚೇರಿ ರಸ್ತೆ, ಪಾಂಡುರಂಗ ದೇವಸ್ಥಾನದ ಹತ್ತಿರ, ಹಾಸನ. ಸಿಜೋಫ್ರೀನಿಯಾ ಕಾಯಿಲೆಯಲ್ಲಿ ಅನುಮಾನ, ಭಾವನೆಗಳ ಏರುಪೇರು, ಅಸಹಜ ಮತ್ತು ವಿಚಿತ್ರ ಅನುಭವಗಳು ಆಗುತ್ತವೆ. ಸದಾ ಆತಂಕ, ಭಯ, ಹೆಚ್ಚಿನ ಎದೆಬಡಿತ, ನಡುಕ, ತಳಮಳ, ಇವು ಆತಂಕ ಕಾಯಿಲೆಯ ಲಕ್ಷಣಗಳು. ಎರಡು ವಾರಕ್ಕಿಂತ ಹೆಚ್ಚಿನ ಬೇಜಾರು, ದುಃಖ, ವಿನಾಕಾರಣ ಅಳುವುದು, ಮಂಕುತನ, ಇವು ಖಿನ್ನತೆ ಇರಬಹುದು. ಪದೇ ಪದೇ ಕೈ ತೊಳೆಯುವುದು, ಮಾಡಿದ ಕೆಲಸ ಮತ್ತೆ ಮತ್ತೆ ಪರಿವೀಕ್ಷಿಸುವುದು, ಗೀಳು ಮಾನಸಿಕ ಕಾಯಿಲೆಯ ಲಕ್ಷಣಗಳು. ಈ ಎಲ್ಲ ಕಾಯಿಲೆಗಳಿಗೆ ಹೊರರೋಗಿಯಾಗಿ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಂದ ಚಿಕಿತ್ಸೆ ಪಡೆಯಿರಿ ಅಥವಾ ಟೆಲಿಮನಸ್ 144-16 ಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿಯಲ್ಲಿ ಹೈನು ಹೊನ್ನು, ಪಶುವೈದ್ಯಕೀಯ ಹಾಗೂ ಪಶು ವಿಜ್ಞಾನವನ್ನು ಕುರಿತ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾವು ಇವತ್ತು ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಈ ಒಂದು ಹೈನು ಹೊನ್ನು ಸರಣಿಯಲ್ಲಿ ಇಟ್ಕೊಂಡಿದ್ದೇವೆ. ಇವತ್ತಿನ ವಿಷಯ ಜಾನುವಾರುಗಳ ಆರೋಗ್ಯ ಮತ್ತು ರೋಗಗಳ ದೃಢೀಕರಣದಲ್ಲಿ ಪ್ರಯೋಗಾಲಯ ಪರೀಕ್ಷೆಗಳ ಪ್ರಾಮುಖ್ಯತೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ನೇರ ಫೋನ್ ಇನ್ ಕಾರ್ಯಕ್ರಮ ಇರುತ್ತೆ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಇವತ್ತು ಕೃಷಿಕರ ಕೈಯನ್ನು ಹಿಡಿದಿರತಕ್ಕಂಥದ್ದು ಹೈನುಗಾರಿಕೆ ಅನ್ನುವಂಥದ್ದು. ಈ ಹೈನುಗಾರಿಕೆಯಲ್ಲಿ ನಮ್ಮ ರೈತರಿಗೆ ಮತ್ತು ಹೈನುಗಾರರಿಗೆ ದೊಡ್ಡ ಸವಾಲಾಗಿ ಇರುವಂಥದ್ದು ಜಾನುವಾರುಗಳನ್ನು ಬಾಧಿಸ್ತಕ್ಕಂತಹ ಅನೇಕ ರೋಗಗಳು. ಈ ರೋಗಗಳನ್ನು ಸರಿಯಾಗಿ ಪತ್ತೆ ಹಚ್ಚದೆ ಅನೇಕ ಕೃಷಿಕರಿಗೆ ಸಾಕಷ್ಟು ಆರ್ಥಿಕವಾಗಿ ಒಂದಷ್ಟು ನಷ್ಟ ಆಗಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಈ ನಿಟ್ಟಿನಲ್ಲಿ ಈ ರೋಗಗಳ ದೃಢೀಕರಣದಲ್ಲಿ ಈ ಪರೀಕ್ಷೆಗಳ ಪ್ರಾಮುಖ್ಯತೆ ಏನು, ಪರೀಕ್ಷೆಗಳನ್ನು ಯಾಕೆ ಮಾಡಿಸಬೇಕು, ಪರೀಕ್ಷೆಗಳನ್ನು ಎಲ್ಲಿ ಮಾಡಿಸಬೇಕು ಅನ್ನುವಂತಹ ವಿಚಾರಗಳನ್ನು ಇವತ್ತು ನಾವು ಪ್ರಸ್ತಾಪವನ್ನು ಮಾಡ್ತೇವೆ. ಇದರ ಈ ಹೆಚ್ಚಿನ ವಿಷಯವನ್ನು ತಿಳಿಸಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಜೀವರಸಾಯನಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆ ಹೇಮಂತ್ ಗೌಡ ಅವರು. ಹೇಮಂತ್ ಗೌಡ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವಿಚಾರಗಳ ಪ್ರಸ್ತಾಪದ ಜೊತೆಗೆ ನೀವು ಕೂಡ ಮಾತನಾಡಬಹುದು. ನೀವು ನೇರವಾಗಿ ಕರೆಯನ್ನ ಮಾಡುವ ಮೂಲಕ ಹೈನುಗಾರಿಕೆಗೆ ಸಂಬಂಧಪಟ್ಟಂತಹ ಯಾವುದೇ ಪ್ರಶ್ನೆಯನ್ನ ಕೇಳಬಹುದು. ಅದರಲ್ಲೂ ಕೂಡ ವಿಶೇಷವಾಗಿ ಈ ಜಾನುವಾರುಗಳ ಆರೋಗ್ಯ ಮತ್ತು ರೋಗಗಳ ದೃಢೀಕರಣದಲ್ಲಿ ಪ್ರಯೋಗಾಲಯ ಪರೀಕ್ಷೆಗಳ ಪ್ರಾಮುಖ್ಯತೆ ಏನು ಅನ್ನುವಂಥದ್ದನ್ನ ತಿಳಿಯುವಂತಹ ಪ್ರಯತ್ನವನ್ನ ನೀವು ಕೂಡ ಮಾಡಿ. ನಮ್ಮನ್ನು ಸಂಪರ್ಕ ಮಾಡಲಿಕ್ಕೆ ನೀವು ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು 2462289, ಮತ್ತೊಂದು ಸಂಖ್ಯೆ 2452258. ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತೇನೆ, 2462289, ಮತ್ತೊಂದು ಸಂಖ್ಯೆ 2452258. 8 STD ಕೋಡ್ ಸಂಖ್ಯೆ 08172 ಈ ಒಂದು ಸಂಖ್ಯೆಗೆ ಕರೆಯನ್ನ ಮಾಡಿ ನೀವು ಭಾಗವಹಿಸಬಹುದು. ಇವತ್ತು ಹೇಮಂತ್ ಗೌಡ್ರು ನಮ್ಮೊಂದಿಗೆ ಇದ್ದಾರೆ. ಸರ್, ಪರೀಕ್ಷೆಗಳ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರ? ನಮ್ಮ ರೈತ ಬಾಂಧವರಿಗೆಲ್ಲ ನನ್ನ ನಮಸ್ಕಾರ. ಈಗ ನೀವು ಹೇಳ್ಬೋದು ಈ ಏನು ಪ್ರಯೋಗಾಲಯ ಪರೀಕ್ಷೆಗಳು, ಸಾಮಾನ್ಯವಾಗಿ ನಾವು ಮನುಷ್ಯರಲ್ಲೂ ಎಲ್ಲ ಇತ್ತೀಚೆಗೆ ಎಲ್ತ್ ಚೆಕಪ್ ಮಾಡಿಸ್ಕೊಳ್ಳೋದು, ಲ್ಯಾಬಲ್ಲಿ ನಾವು ಟೆಸ್ಟ್ ಮಾಡಿಸ್ಕೊಂಡ್ವಿ, ನಮ್ಮದು ರಕ್ತ ಚೆನ್ನಾಗಿದೆ, ಬಿಳಿ ರಕ್ತ ಕಣಗಳು ಚೆನ್ನಾಗಿದ್ದಾವೆ, ಹಿಮೋಗ್ಲೋಬಿನ್ ಚೆನ್ನಾಗಿದೆ, ನನಗೆ ಯಾವುದೇ ಥರದ ರೋಗ ಇಲ್ಲ. ಅದೇ ರೀತಿ ನಾನು ಹಾರ್ಟ್ ಚೆಕಪ್ ಮಾಡಿಸ್ದೆ, ನಮ್ಮದು ತುಂಬ ಚೆನ್ನಾಗಿ ಹಾರ್ಟ್ ಕೆಲಸ ಮಾಡ್ತಾ ಇದೆ, ನಾನು ಆರೋಗ್ಯವಾಗಿದ್ದೀನಿ, ನಂದು ಬ್ಲಡ್ನ ಚೆಕ್ ಮಾಡಿಸ್ದಾಗ ನಂದು ಲಿವರ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಕಿಡ್ನಿ ಚೆನ್ನಾಗಿದ್ದಾವೆ ಅಂತ ಎಲ್ಲ ನೀವು ಕೇಳಿರ್ಬೋದು. ಅದೇ ರೀತಿ ನಮ್ಮ ಜಾನುವಾರುಗಳಲ್ಲೂ ಸಹ ಅತಿ ತೀವ್ರವಾಗಿ ಈಗ ಆದ್ರೂ ಅವುಗಳ ಆರೋಗ್ಯ ಆಗ್ಬೋದು ಅಥವಾ ಅವುಗಳಿಗೆ ಬೇರೆ ಬೇರೆ ರೀತಿಯಾದ ಕಾಯಿಲೆ ಆದಂತ ಸಂದರ್ಭಗಳಲ್ಲಿ ನಾವು ಪರೀಕ್ಷೆಗಳನ್ನ ಮಾಡಿಸಿ ಆ ಬೇಕಾಗಿರ್ತಕ್ಕಂಥ ಮಾದರಿಗಳು ಅಂದ್ರೆ ರಕ್ತ ಮಾದರಿ ಆಗ್ಬೋದು ಅಥವಾ ಮಲ ಮಾದರಿ ಅಂದ್ರೆ ಸಗಣಿ. ಕರೆಗಳು ಬರ್ಲಿಕ್ಕೆ ಪ್ರಾರಂಭ ಆಗಿದಾವೆ, ಖಂಡಿತ ಮಾತಾಡ್ತಾ ನಾವು ಇನ್ನೊಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡೋಣ. ಸರ್, ಹಲೋ, ನಮಸ್ತೆ, ನಿಮ್ಮ ಹೆಸರೇಳಿ, ಮಾತನಾಡಿ. ಭಾರತಿ, ಯಾವೂರಿಂದ? ಗಂಡಸಿಯಿಂದ. ಮಾತಾಡಿ ಅಮ್ಮ, ಏನ್ ಪ್ರಶ್ನೆ ಇದೆ? ಪ್ರಶ್ನೆ, ಹಸುಗಳಿಗೆ ಡಿಗ್ರಿ ಬರಲ್ಲ ಅಂತಿತ್ತಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅಮ್ಮ? ಮುಖ್ಯವಾಗಿ ಮತ್ತೆ ಹಬ್ಬ ಅದು ಇವಂತೆ ಕೆತ್ತಲುಗೆ ರಕ್ತ ತರ ಬಂದಿತ್ತು ನಮ್ಮ ಹಸುಗೊಂದ್ಸರಿ. ಹೌದಮ್ಮ, ಅದು ಯಾಕೆ ಹೆಂಗ್ ಬರುತ್ತೆ ಏನಕ್ ಬರುತ್ತೆ ಗೊತ್ತೇ ಇರ್ಲಿಲ್ಲ, ಅದಂಗ್ ಬಂದಿತ್ತೆ ಅಂತ ಒಂದ್ ಎರಡ್ ಮೂರ್ ಹಸುಗಿಲ್ ಬಂದಿತ್ತು. ಆಯ್ತಮ್ಮ, ನಿಮ್ಮ ಎರಡು ಪ್ರಶ್ನೆಗೂ ಉತ್ತರ ಹೇಳ್ತಾರೆ, ಕೇಳಿ ಬರ್ತಾರೆ. ಅಮ್ಮ, ಮುಖ್ಯವಾಗಿ ನಿಮ್ದು ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ನಮ್ಮ ಅವ್ರ ಮನೇಲಿ ಇರ್ತಕ್ಕಂತ ಹಸುಲಿ ಡಿಗ್ರಿ ಬರ್ತಾ ಇಲ್ಲ ಅಂದ್ರೆ, ಡಿಗ್ರಿ ಬರ್ತಾ ಇಲ್ಲ ಅಂತ ಅಂದ್ರೆ ಏನ್ ಹಾಲಲ್ಲಿ ಘನಾಂಶ ಇರಬೇಕು ಅದು ಕಡಿಮೆ ಇದೆ ಅಂತ ಹೇಳಿ, SNF ಸಾಲಿಡ್ ನಾಟ್ ಫ್ಯಾಟ್ ಅಂತ ಮಾತಾಡ್ತೀವಿ. ಅಮ್ಮ, ಇದಕ್ಕೆ ಸಾಕಷ್ಟು ಕಾರಣಗಳಿರುತ್ತೆ. ಮುಖ್ಯವಾಗಿ ಪರೋಪಲಂಬಿ ಜೀವಗಳು ಅಂದ್ರೆ ಹೊಟ್ಟೆ ಹುಳುಗಳು ಅಂತ ಏನ್ ಮಾತಾಡ್ತೀವಿ, ಅವುಗಳ ಸಂಖ್ಯೆ ಹೊಟ್ಟೆಲಿ ಜಾಸ್ತಿ ಇದ್ದಾಗ್ಲೂ ಸಹ ನೀವು ನೀಡಿದಂತ ಎಲ್ಲಾ ಆಹಾರ ಪದಾರ್ಥದಲ್ಲಿ ಇರ್ತಕ್ಕಂತಹ ಪೌಷ್ಟಿಕಾಂಶಗಳು ಅವೇ ತಿಂತ ಇರೋದ್ರಿಂದ ಆ ಒಂದು ಹಸುಗೆ ಪೌಷ್ಟಿಕಾಂಶಗಳ ಕೊರತೆ ಉಂಟಾಗುತ್ತೆ, ಒಂದು. ಎರಡನೇದು ಬಂದು ನೀವು ಕೊಡ್ತಿರ್ತಕ್ಕಂಥ ಹಿಂಡಿ ಆಗ್ಬೋದು, ಅದರಲ್ಲಿ ಕೆಲವು ಕಡಲೆಕಾಯಿ ಹಿಂಡಿ ಬದಲು ಬೇರೆ ಹಿಂಡಿಗಳನ್ನ ಯೂಸ್ ಮಾಡಿರ್ತೀರಿ ನೀವು, ಅದಾಗಿರ್ಬೋದು. ಅಥವಾ ಮೂರನೇದು ಅವುಗಳಿಗೆ ಸಂಬಂಧಿಸಿದಂತ ಕೆಲವು ಕಾಯಿಲೆಗಳಿಂದನೂ ಸಹ ಕೆಲವು ಸತಿ ಡಿಗ್ರಿ ಪ್ರಾಬ್ಲಮ್ಗಳಾಗುತ್ತೆ. ಹಾಗಾಗಿ ನೀವು ಮೊದಲು ಮಾಡಬೇಕಾಗಿರೋದು ಏನು ಅಂತ ಅಂದ್ರೆ, ಈ ಪ್ರಥಮವಾಗಿ ನೀವು ಹೊಟ್ಟೆ ಹುಳುಗಳಿಗೆ ಏನು ಔಷಧಿ ಕೊಡಿಸ್ಬೇಕು ಅದನ್ನ ದಯವಿಟ್ಟು ಆ ದೇಹ ತೂಕಕ್ಕೆ ಕರೆಕ್ಟ್ ಆಗಿ ಅದೇನು ತೂಕ ಇದೆ ಅದನ್ನ ನೀವು ಒಂದು ಔಷಧಿ ಅಂಗಡಿಗಳಿಗೆ ಹೋಗಿ ಹೇಳಿದಾಗ ಇಷ್ಟು ತೂಕ ಇದೆ ಅಂತ ಹೇಳಿದ್ರೆ ಅದಕ್ಕೆ ತಕ್ಕನಾದಂತ ಔಷಧಿ ಕೊಡ್ತಾರೆ, ಅದನ್ನ ಖಾಲಿ ಹೊಟ್ಟೆಲಿ ತಿನ್ನಿಸಿ, ಒಂದು. ಎರಡನೇದು ನೀವು ಕೊಡ್ತಾ ಇರತಕ್ಕಂತ ಹಿಂಡಿ ಆಗ್ಬೋದು ಅಥವಾ ಏನು ಫೀಡ್ ಕೊಡ್ತಾ ಇರ್ತೀರಿ ಅದರಲ್ಲಿ ನೀವು ಕೊಡ್ತಾ ಇರತಕ್ಕಂತ ಆ ಒಂದು ಹಿಂಡಿಗಳ ಪ್ರಮಾಣದಲ್ಲಿ ಅಂದ್ರೆ ಗ್ರೌಂಡ್ನಟ್ ಕೇಕ್ ಕಡಲೆಕಾಯಿ ಹಿಂಡಿನೋ ಅಥವಾ ಹತ್ತಿ ಹಿಂಡಿನೋ ಯಾವ್ದಾದ್ರೂ ಇರುತ್ತೆ ಅದರೊಳಗೆ, ಅವುಗಳ ಪ್ರಮಾಣ ಒಂದ್ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ. ಮತ್ತೆ ಇದ್ರ ಜೊತೆಗೆ ಆ ಒಂದು ಹಸುಲಿ ಏನಾದ್ರೂ ಸುಪ್ತ ರೀತಿಯಾದ ಕೆಚ್ಚಲು ಬಾವು ಏನಾದ್ರೂ ಇದೆಯಾ? ಖಂಡಿತವಾಗ್ಲೂ ಸುಪ್ತ ಕೆಚ್ಚಲು ಬಾವು ಅಂದ್ರೆ ನಾವು ಸಬ್ ಕ್ಲಿನಿಕಲ್ ಮ್ಯಾಸ್ಟೈಟಿಸ್ ಅಂತ ಮಾತಾಡ್ತೀವಿ. ಆಗ ಏನಾಗಿರುತ್ತೆ, ಆ ಒಂದು ಕೆಚ್ಚಲೊಳಗೆ ನಿಮಗೆ ಕಾಯಿಲೆ ಆಗಿರೋದು ಗೊತ್ತಿರಲ್ಲ, ಆದ್ರೆ ಅದ್ರೊಳಗೆ ಸೂಕ್ಷ್ಮಾಣುಜೀವಿಗಳು ಇರುತ್ತವೆ. ಹಾಗಾಗಿ ಅದನ್ನ ಹಾಲಿನ ಮಾದರಿನ ಒಂದು ಸಾರಿ ಒಂದು ನಮ್ಮ ಪ್ರಯೋಗಾಲಯಕ್ಕೆ ಅಂದ್ರೆ ನಮ್ಮ ಕಾಲೇಜಲ್ಲೂ ಸಹ ನೀವು ಆ ಪ್ರಯೋಗ ಪರೀಕ್ಷೆಗಳನ್ನ ಮಾಡಿಸ್ಕೋಬಹುದು. ಹಾಗಾಗಿ ಒಂದು ಸತಿ ತಗೊಂಡ್ಬಂದು ನೀವು ಏನಾದರೂ ಅದು ಸುಪ್ತ ಕೆಚ್ಚಲು ಬಾವು ಆಗಿದೆ ಅಂತ ಹೇಳಿ ಖಂಡಿತ ಪತ್ತೆ ಆದ್ರೆ ಅದಕ್ಕೆ ಟ್ರೀಟ್ಮೆಂಟ್ನ ಮಾಡಿಸೋದ್ರಿಂದ ಖಂಡಿತವಾಗಿ ಈ ಒಂದು ಮೂರು ಏನು ನಾನು ನೀವು ವಿಧಾನಗಳನ್ನ ಅನುಸರಿಸಬೇಕಾಗುತ್ತೆ ಈಗ SNF ಪ್ರಾಬ್ಲಮ್ಗೆ ಅನ್ನೋದನ್ನ ತಿಳಿಸಿದ್ದೀನಿ. ಒಂದು, ಹೊಟ್ಟೆ ಹುಳಕ್ಕೆ ಮಾತ್ರೆ ಹಾಕ್ಸೋವಂಥದ್ದು. ಎರಡನೇದು ಆ ಒಂದು ಕಡಲೆಕಾಯಿ ಹಿಂಡಿ ಎಷ್ಟು ಪ್ರಮಾಣದಲ್ಲಿ ಕೊಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಅದನ್ನ ಒಂದ್ ಸ್ವಲ್ಪ ಜಾಸ್ತಿ ಮಾಡುವಂಥದ್ದು. ಮೂರನೇದು ಏನಾದರೂ ಸುಪ್ತ ಕೆಚ್ಚಲು ಬಾವು ಇದೆಯಾ ಅಂತ ಹೇಳಿ ಪರೀಕ್ಷೆ ಮಾಡಿಸ್ಕೊಳ್ಳುವಂಥದ್ದು. ಇವು ಮೂರುಗಳಿಗೂ ನೀವು ಟ್ರೀಟ್ಮೆಂಟ್ಗಳನ್ನ ಮಾಡಿಕೊಂಡ್ರೆ ಅಂದ್ರೆ ಬೇರೆ ಬೇರೆ ರೀತಿ ವಿಧಾನಗಳನ್ನ ಮಾಡಿದ್ರೆ ಆ ಒಂದು SNF ಪ್ರಾಬ್ಲಮ್ ಅನ್ನೋದು ಏನಿದೆ ಅದನ್ನ ಖಂಡಿತವಾಗ್ಲೂ ಕಂಟ್ರೋಲ್ ಮಾಡ್ಬೋದಮ್ಮ. ಎರಡನೇದು ನೀವು ಗರ್ಭಕೋಶದ ಕೇಳಿದ್ರಿ ಅಂದ್ರೆ ಬೆದೆ ನಿಲ್ತಾ ಇಲ್ಲ ಅಂತ ಹೇಳಿ. ಬೆದೆ ನಿಲ್ದಲೇ ಇರತಕ್ಕಂಥದ್ದಕ್ಕೆ ಹಲವಾರು ಕಾರಣಗಳಿದ್ದಾವೆ, ಅದರಲ್ಲೂ ಮುಖ್ಯವಾಗಿ ಪೌಷ್ಟಿಕಾಂಶಗಳ ಕೊರತೆ. ಅದರಲ್ಲಿ ಸಕ್ಕರೆ ಅಂಶ ಮತ್ತೆ ಕೆಲವು ವಿಟಮಿನ್ಗಳು ಅಥವಾ ಮಿನರಲ್ಸ್ಗಳು ಅಂತ ನಾವು ಲವಣಾಂಶಗಳು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ, ಅವುಗಳ ಕೊರತೆಯಿಂದಲೂ ಸಹ ಮತ್ತೆ ಗರ್ಭಕೋಶದಲ್ಲೂ ಸಹ ಸುಪ್ತವಾಗಿ ಅಲ್ಲಿ ಸೋಂಕಿರುವಂತಹ ಸಂದರ್ಭಗಳಲ್ಲೂ ಸಹ ಅವುಗಳು ಬೆದೆ ನಿಲ್ಲಲ್ಲ. ಹಾಗಾಗಿ ನೀವು ಏನ್ ಮಾಡಬೇಕಾಗುತ್ತೆ, ಮುಖ್ಯವಾಗಿ ಆ ಒಂದು ಮಾದರಿ ಅಂದ್ರೆ ಅವು ಬೆದೆಲಿದ್ದಾಗ ಆ ಒಂದು ಹೊರಗಡೆಗೆ ಏನು ವೆಜನಲ್ ಡಿಸ್ಚಾರ್ಜ್ ಅಂತೀವಿ ಅಥವಾ ಸುರುವಿಕೆ ಏನಿರುತ್ತೆ ಆ ಒಂದು ಮಾದರಿನ ನೀವು ನಾವು ತಂದುಕೊಟ್ರೆ ನಿಮ್ಮ ಕಾಲೇಜಲ್ಲಿ ಅದರಲ್ಲಿ ಏನಾದರೂ ಸುಪ್ತ ಸೋಂಕು ಏನಾದರೂ ಇದೆಯಾ ಅನ್ನೋದನ್ನ ಪರೀಕ್ಷೆ ಮಾಡಿಸ್ಕೋಬಹುದು. ಆ ಥರ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಸೂಕ್ತವಾದ ಯಾವುದೋ ಒಂದು ಪ್ರತಿರೋಧಕ ಅಥವಾ ಆಂಟಿಬಯೋಟಿಕ್ಸ್ನ ಹಾಕ್ಬೋದು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಅವುಗಳನ್ನ ನೀವು ಟ್ರೀಟ್ಮೆಂಟ್ನ ಮಾಡಿಸ್ಕೊಂಡಾಗ ಬೆದೆ ನಿಲ್ಲುತ್ತೆ. ಇದ್ರ ಜೊತೆಗೆ ಆ ಒಂದು ವಿಟಮಿನ್ಗಳು ಅಥವಾ ಲವಣಾಂಶಗಳ ಕೊರತೆ ಇದ್ದಾಗಲೂ ಸಹ ಬೆದೆ ನಿಲ್ದಲೇ ಇರೋದ್ರಿಂದ ಅದರದ್ದು ಆರೋಗ್ಯ ಸ್ಥಿತಿ ಚೆನ್ನಾಗಿದೆಯಾ ಅಂತ ನಾವು ಪ್ರಯೋಗಾಲಯದಲ್ಲೂ ನೀವು ರಕ್ತ ಮಾದರಿನ ಅಥವಾ ರಕ್ತಸಾರ ಅಥವಾ ಸೀರಮ್ ಅಂತ ಏನು ಮಾತಾಡ್ತೀವಿ ಅದನ್ನು ನೀವು ಒಂದು ಮಾದರಿನ ತಗೊಬಂದ್ರೆ ಖಂಡಿತವಾಗ್ಲೂ ಅವುಗಳನ್ನ ಟೆಸ್ಟ್ ಮಾಡೋದ್ರಿಂದ ಆ ಯಾವ ಕಾರಣದಿಂದಾಗಿ ನಾವು ಬೆದೆ ನಿಲ್ತಾ ಇಲ್ಲ ಅನ್ನೋ ಒಂದು ನಮಗೆ ಪತ್ತೆ ಆಗೋದ್ರಿಂದ ನಾವು ಅದನ್ನ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದ್ರಿಂದ ನಾವು ಬೆದೆಗೆ ನಿಲ್ಲಿಸ್ಬೋದು. ಮೂರನೇದು ಹಾಲಲ್ಲಿ ನೀವು ರಕ್ತ ಬರುತ್ತೆ ಅನ್ನೋ ಅಂಥದ್ದೊಂದು ಸನ್ನಿವೇಶ ಹೇಳ್ತಾ ಇದ್ದೀರಿ. ರಕ್ತ ಬರಲಿಕ್ಕೆ ನೀವು ಏನಾದರೂ ಅದಕ್ಕೆ ಏಟ್ ಆದಾಗಲೋ ಅಥವಾ ಕರು ಕೆಚ್ಚಲಿನ ಕಡದಾಗ ಬರ್ತಕ್ಕಂಥದ್ದು ಸಂದರ್ಭ ಇದೆ. ಅದಲ್ಲದೆ ಕೆಲವು ಸಂದರ್ಭದಲ್ಲಿ ಇದು ಗಬ್ಬಾಗಿರುತ್ತೆ, ಒಂಬತ್ತು ತಿಂಗಳು ಬಿದ್ದ್ಮೇಲೆ ಅದು ಅದು ಚೋದಕಗಳು ಅಂತ ಮಾತಾಡ್ತೀವಿ ಅಂದ್ರೆ ಹಾರ್ಮೋನ್ಸ್ ಗಳ ವೇರಿಯೇಷನ್ ಇಂದಾಗಿ ಆತರ ಆಗುವಂತದ್ದು. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಆ ಸಂದರ್ಭಗಳಲ್ಲಿ ಆ ಎಪ್ಪುಗಟ್ಟೋ ಅಂತಹ ಅಂಶಗಳು ಕಡಿಮೆ ಆಗುತ್ತೆ ಅಥವಾ ಕೆಲವು ಚೋದಕಗಳ ಪರಿಣಾಮವಾಗಿ ಆ ರಕ್ತ ಹಾಲಲ್ಲಿ ಮಿಕ್ಸ್ ಆಗುವಂತಹ ಸಂದರ್ಭಗಳಿರುತ್ತೆ. ಹಂಗಾಗಿ ಆ ಒಂದು ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಫಾಸ್ಫರಸ್ ಅಥವಾ ಬೇರೆ ಲವಣಾಂಶಗಳ ಕೊರತೆನೂ ಆ ಟೈಮಲ್ಲಿ ಆಗೋದ್ರಿಂದ ಆತರ ರಕ್ತ ಬರುವಂತ ಸಾಧ್ಯತೆಗಳು ಜಾಸ್ತಿ. ಮತ್ತೆ ಇನ್ನೊಂದೇನು, ನಾವು 9 ತಿಂಗಳೆಲ್ಲ ಆದ್ಮೇಲೆ ನೀವು ಹಾಲನ್ನ ಕರಿಬಾರದು. ಏನಕ್ಕೆ ಅಂದ್ರೆ ಗಿಣ್ಣು ಹಾಲು ಏನಿರುತ್ತೆ ನೆಕ್ಸ್ಟ್ ಕರು ಹಾಕಿದ್ಮೇಲೆ ಅದನ್ನ ನಾವು ಮೊದಲೇ ಕರಿಯೋದ್ರಿಂದ ನಮ್ಮ ಕರುಗಳಿಗೆ ಬೇಕಾದಂತಹ ರೋಗ ನಿರೋಧಕ ಶಕ್ತಿ ಆ ಒಂದು ಗಿಣ್ಣು ಹಾಲಲ್ಲಿ ಉಳಿದಿರಲ್ಲ, ಅದು ಮುಂಚೆನೆ ನೀವು ಕರೆದು ಬಿಟ್ಟಿರ್ತೀರಿ. ಹಂಗಾಗಿ ಆ ರೀತಿ ಕರಿಬಾರದು. ಮುಖ್ಯವಾಗಿ ನೀವು ಕರಿದಲೇ ಇದ್ರೆ ಏನು ತೊಂದರೆ ಏನಿಲ್ಲ, ನೀವು ಕರು ಹಾಕಿದ್ಮೇಲೆ ಕರೆದಂತಹ ಸಂದರ್ಭದಲ್ಲಿ ಆತರ ರಕ್ತ ಬರುವಂತಹ ಸಾಧ್ಯತೆಗಳು ತುಂಬಾ ಕಡಿಮೆ ಅಮ್ಮ. ಹಾಗಾಗಿ ನೀವು ರಕ್ತ ಕೆಚ್ಚಲಲ್ಲಿ ರಕ್ತ ಬರ್ತಾ ಇರತಕ್ಕಂಥದ್ದು ಗರ್ಭಾವಸ್ಥೆಯ ಕೊನೆಯ ಅವಧಿಲಿ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಳೋ ಅಂತದಿಲ್ಲ. ಮಾಮೂಲಿ ಸಂದರ್ಭಗಳಲ್ಲೂ ಸಹ ರಕ್ತ ಬರ್ತಾ ಇದೆ ಅಂತಂದ್ರೆ ಕೆಲವು ಲವಣಾಂಶಗಳ ಕೊರತೆ ಇರುತ್ತೆ. ಹಾಗಾಗಿ ಅಂತ ಲವಣಾಂಶಗಳನ್ನ ನೀವು ಯಥೇಚ್ಛವಾಗಿ ಆಹಾರದಲ್ಲಿ ಕೊಡೋದ್ರಿಂದ ನಾವು ಆರೋಗ್ಯನ ಕಾಪಾಡಬಹುದು. ನಮ ಧನ್ಯವಾದ ಭಾರತಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಪರೀಕ್ಷೆಗಳ ಬಗ್ಗೆ ಹೇಳ್ತಾ ಇದ್ರಿ. ಹೌದು, ಈ SNF ಕಡಿಮೆ ಆದಾಗಲೂ ಕೂಡ ಪರೀಕ್ಷೆಗಳ ಅಗತ್ಯ ಇರುತ್ತೆ ಅಂತ ಹೇಳಿದ್ರಿ. ಹೌದು, ಎಂತ ಪರೀಕ್ಷೆ ಮಾಡಿಸಬೇಕಾಗುತ್ತೆ? ಇದರಲ್ಲಿ ಮುಖ್ಯವಾಗಿ ಸುಪ್ತ ಕೆಚ್ಚಲು ಬಾವಿಗೆ ನಾವು ಪರೀಕ್ಷೆ ಮಾಡಿಸಬೇಕಾಗುತ್ತೆ. ಅಂದ್ರೆ ಕೆಲವು ಕೆಚ್ಚಲು ಬಾವಲ್ಲಿ ಎಷ್ಟೊಂದು ರೀತಿಯಾದಿದೆ, ತೀವ್ರ ಸ್ವರೂಪದ ಕೆಚ್ಚಲು ಬಾವು, ಸುಪ್ತ ಕೆಚ್ಚಲು ಬಾವು ಅಂತ ಹೇಳಿ. ತೀವ್ರ ಸ್ವರೂಪದ ಯಾವುದು, ಜನಕ್ಕೆ ಅಥವಾ ರೈತರಿಗೆ ಕಾಣುವಂತಹ ಬದಲಾವಣೆಗಳಾಗಿರುತ್ತೆ. ಆದ್ರೆ ಸುಪ್ತ ಕೆಚ್ಚಲು ಬಾವಲ್ಲಿ ಅವರಿಗೆ ಗೊತ್ತಾಗಲ್ಲ ಕಾಣುವಂತಹ ಬದಲಾವಣೆಗಳು, ಅಂದ್ರೆ ಅದು ಊತ ಬಂದಿರೋಂಥದ್ದು ಅಥವಾ ಹಾಲಿನ ಬದಲಾವಣೆ ಅದೇನು ಕಾಣಿಸ್ತಾ ಇರಲ್ಲ. ಅದು ಚೆನ್ನಾಗಿ ಮೇಯ್ಕೊಂಡಿರುತ್ತೆ, ಹಾಲು ಕೊಡ್ತಾ ಇರುತ್ತೆ. ಆದ್ರೆ ಕೆಲವು ಆತರ ಸಂದರ್ಭಗಳಲ್ಲಿ ಕೆಚ್ಚಲು ಒಳಗಡೆನೆ ಸೂಕ್ಷ್ಮಾಣುಜೀವಿಗಳು ಸೇರ್ಕೊಂಡಿರೋದ್ರಿಂದ ಆ ಕೆಚ್ಚಲು ದಿನೇ ಹಾಳಾಗ್ತಾ ಇರುತ್ತೆ. ಮತ್ತೆ ಅಂತ ಸಂದರ್ಭದಲ್ಲಿ ಅವುಗಳ ಉತ್ಪಾದನೆ ಅಂದ್ರೆ ಹಾಲಿನ ಸೋರುವಿಕೆ ಏನಿರುತ್ತೆ, ಅದರೊಳಗೆ ಅಂಶಗಳು ಏನು ರಕ್ತದಿಂದ ಬರಬೇಕು, ಅವುಗಳು ಏರುಪೇರಾಗೋದ್ರಿಂದ SNF ಪ್ರಾಬ್ಲಮ್ಗಳು ಜಾಸ್ತಿ. ಸೊ ಅಂತ ಸಂದರ್ಭಗಳಲ್ಲಿ ಆತರ ಹಾಲನ್ನ ಸುಪ್ತ ಕೆಚ್ಚಲು ಬಾವಿಗೆ ನೀವು ಪರೀಕ್ಷೆಗೆ ಅಳವಡಿಸಿದ್ರೆ ಖಂಡಿತವಾಗ್ಲೂ ಸುಪ್ತ ಕೆಚ್ಚಲು ಬಾವಿ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಅದ್ರ ಜೊತೆಗೆ ಆ ಒಂದು ಪ್ರಾಣಿಲೆ ಯಾವುದಕ್ಕೆ ತೊಂದರೆ ಇದೆ ಅದಕ್ಕೆ ರಕ್ತ ಮಾದರಿನೂ ನೀವು ತಗೊಂಬಂದು ರಕ್ತದಲ್ಲಿ ಏನಾದರೂ ಇನ್ಫೆಕ್ಷನ್ ಇದೆಯಾ, ಸೋಂಕಿದೆಯಾ, ಅದನ್ನ ಖಂಡಿತವಾಗ್ಲೂ ರಕ್ತದಲ್ಲಿ ಬಿಳಿ ರಕ್ತ ಕಣಗಳು ಅಥವಾ ರಕ್ತ ಕಣಗಳು ಎಷ್ಟಿದಾವೆ, ಹಿಮೋಗ್ಲೋಬಿನ್ ಅಂಶ ಎಷ್ಟಿದೆ, ಆ ರೀತಿಯಾಗಿ ನಾವು ಪರೀಕ್ಷೆ ಮಾಡಿದಾಗ ಮತ್ತೆ ಈ ಕೆಚ್ಚಲಿಗೆ ಅದನ್ನ ನಾವು ಒಂದಕ್ಕೊಂದು ಸಂಬಂಧ ಕಲ್ಪಿಸಿದಾಗ ಮತ್ತೆ ರಕ್ತಸಾರದಲ್ಲಿ ಕೆಲವು ಲವಣಾಂಶಗಳು ಕೊರತೆ ಏನಾದರೂ ಇದೆಯಾ ಅನ್ನೋದನ್ನ ನಾವು ಗಮನಿಸಿದಾಗ ನಾವು ಓ ಇದು ಖಂಡಿತವಾಗ್ಲೂ ಕೆಚ್ಚಲಲ್ಲಿ ತೊಂದರೆ ಇದೆ ಅಥವಾ ತೊಂದರೆ ಇಲ್ಲ ಅನ್ನೋ ಅಂಥದ್ದು ನಮಗೆ ನೀಟಾಗಿ ಗೊತ್ತಾಗುತ್ತೆ. ಅಂದ್ರೆ ನಾನು ಮುಖ್ಯವಾಗಿ ಹೇಳೋದೇನು, ಯಾವುದೇ ಕಾಯಿಲೆನ ನಾವು ಯಾವ ಕಾಯಿಲೆ ಅನ್ನೋದನ್ನ ತಿಳ್ಕೊಳ್ಳದಲೆ ಸುಮ್ಮನೆ ಯಾವುದೋ ಒಂದು ಟ್ರೀಟ್ಮೆಂಟ್ನ ಮಾಡಿಸೋದ್ರಿಂದ ನಾವು ಉದಾಹರಣೆಗೆ ನಾನು ಈಗ ಬೆಂಗಳೂರಿಗೆ ಹೋಗ್ಬೇಕು ಅನ್ನೋದೇ ನನಗೆ ಉದ್ದೇಶ ಇಲ್ದಲೆ ಹೋಗೋಣ ಬಸ್ ಹತ್ಬಿಟ್ಟು ಅಂತ ಅಂದ್ರೆ ಬೆಂಗಳೂರಿಗೆ ಹೋಗ್ತೀವಿ, ಆದ್ರೆ ನೇರವಾಗಿ ಹೋಗಲ್ಲ ನಾವು. ಅದೇ ರೀತಿ ನಾವೊಂದು ಪರೀಕ್ಷೆಗಳನ್ನ ಮಾಡಿಸ್ಕೊಂಡ್ರೆ ಪ್ರಯೋಗಾಲಯ ಪರೀಕ್ಷೆಗಳನ್ನ ಇಂಥದೇ ಕಾರಣ ಇದಕ್ಕೆ, ಹಾಗಾಗಿ ಆ ಕಾರಣಕ್ಕೆ ಯಾವ ಒಂದು ಚಿಕಿತ್ಸೆ ಕೊಡಬೇಕು, ಎಷ್ಟು ದಿನ ಕೊಡಬೇಕು, ಮತ್ತೆ ಯಾವ ಪ್ರಮಾಣದಲ್ಲಿ ಕೊಡಬೇಕು, ಮತ್ತೆ ಆ ರೀತಿಯಾಗಿ ಮಾಡೋದ್ರಿಂದ ಏನು ಉಪಯೋಗ ರೈತರಿಗೆ, ಆ ಒಂದು ಕಾಯಿಲೆಯಿಂದಾಗಿ ಉತ್ಪಾದನೆಗಳಲ್ಲಿ ಕಡಿಮೆ ಆಗುವಂತದನ್ನ ಇವ್ರು ತಡಿಬಹುದು ಒಂದು. ಎರಡನೇದು ಆ ಒಂದು ಚಿಕಿತ್ಸೆಗೆ ವೆಚ್ಚ ಏನಿರುತ್ತೆ ಅದರದ್ದು ದುಡ್ಡು ಕಡಿಮೆ ಆಗುತ್ತೆ ಆರ್ಥಿಕವಾಗಿ. ಮೂರನೇದು ಸುರಕ್ಷಿತ ಆಹಾರ ಉತ್ಪಾದನೆ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ನಮ್ಮ ರೈತರು ತಪ್ಪು ಮಾಡೋದೆಲ್ಲಿ ಅಂತ ಅಂದ್ರೆ, ಬೇದೆಗೆ ಬರ್ತಾ ಇಲ್ಲ, ಹ್ಞೂ ಆಯ್ತು, ಡಾಕ್ಟರ್ ಕರೆಸ್ತೆ, ಟ್ರೀಟ್ಮೆಂಟ್ ಮಾಡಿಸ್ತೆ, ಅಥವಾ ಔಷಧಿ ಅಂಗಡಿಗೆ ಹೋದೆ, ಯಾವುದೋ ಒಂದು ಲವಣಾಂಶಗಳದ್ದು ಯಾವುದೋ ಒಂದು ಮಾತ್ರೆ ತಂದೆ ಕೊಟ್ಟೆ, ಇಷ್ಟನ್ನೇ ಮಾಡ್ತಾ ಇದ್ದಾರೆ. ಅದ್ರ ಬದಲು ಆ ಏನಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಈ ಪರೀಕ್ಷೆಗಳು ಇವೇನು ತುಂಬಾ ಆರ್ಥಿಕವಾಗಿ ಏನು ಅವರಿಗೆ ನಷ್ಟ ಮಾಡೋದಿಲ್ಲ. ಇವೆಲ್ಲ ನಮ್ಮ ಪಶುವೈದ್ಯಕೀಯ ವಿದ್ಯಾಲಯದಲ್ಲೂ ಸಹ ಕೆಲವು ಪರೀಕ್ಷೆಗಳನ್ನ ಬಹಳ ಉಚಿತವಾಗಿ ಮತ್ತೆ ಕೆಲವು ಪರೀಕ್ಷೆಗಳನ್ನ ಕಡಿಮೆ ದರದಲ್ಲಿ ನಾವೇ ಮಾಡಿಕೊಡ್ತಾ ಇದೀವಿ. ಇದಲ್ದಲೇನೆ ಖಾಸಗಿಯಾಗೂ ಸಹ ಹಾಸನ ಅಥವಾ ಬೇರೆ ಪ್ರದೇಶಗಳಲ್ಲೂ ಸಹ ಕೆಲವು ಲ್ಯಾಬ್ಗಳಿದಾವೆ, ಅವುಗಳಲ್ಲೂ ಸಹ ಈ ಒಂದು ಪರೀಕ್ಷೆಗಳನ್ನ ನೀವು ಮಾಡಿಸ್ಬೋದು. ಯಾವ ಪರೀಕ್ಷೆ ಮಾಡಿಸ್ಬೇಕು ಅನ್ನೋದು ಗೊತ್ತಾಗ್ಬೇಕಲ್ಲ, ಹಾಗಾಗಿ ನಾವು ಡಾಕ್ಟರ್ಗಳ ಹತ್ರ ಹೋದಾಗ ಈ ಒಂದು ಪ್ರಾಬ್ಲಮ್ ಇದೆ ಅಥವಾ ಯಾವುದು. ಇನ್ನೊಂದು ಕರೆ ಇದೆ. ಖಂಡಿತ. ಹಲೋ ಸರ್, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರೇಳಿ, ಮಾತನಾಡಿ. ಸರ್, ನನ್ನ ಹೆಸರು ಶೀಲಾ ನಯನೇಂದ್ರ ಅಂತ, ಅಣಚೂರಿಂದ. ಎಲ್ಲಿ ಎಲ್ಲಿ ಬರುತ್ತೆ ಅಣಚೂರು? ಆಲೂರು ತಾಲೂಕು ಸರ್. ಆಲೂರು ತಾಲೂಕ. ಮಾತಾಡಿ ಮಾತಾಡಿ ಸರ್. ನಮ್ಮ ಮನೇಲಿ ಹಸು ಈಟಿಗೆ ಬಂದಿತ್ತು ಸರ್. ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಇಂಜೆಕ್ಷನ್ ಕೊಡಿಸ್ಕೊಂಡು ಬಂದ್ರು. ಆಮೇಲೆ ಅದು ಉಚ್ಚಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ, ಅಂದ್ರೆ ತೆಳುವಾಗಿ ಸಗಣಿ ಆಗ್ತಾ ಇದೆ. ಎರಡ್ ಸಲ ಹಿಂಗೆ ಆಯ್ತು, ಮತ್ತೆ ಅದು ಮತ್ತೆ ಮೂರನೇ ಸಲಕ್ಕೂ ಹಂಗೆ ಬಂತು ಸರ್. ಈಟಿಗೆ ಮತ್ತೆ ಈಟಿಗೆ ಬಂತು ಅಂತ ಮತ್ತೂ ಕರ್ಕೊಂಡೋಗಿ ಕೊಡ್ಸ್ಕೊಂಡ್ರು. ಆದ್ರೂ ಮತ್ತೆ ಅದೇ ತರ ಉಜ್ಕೋತಾ ಇದೆ, ಅಂದ್ರೆ ಬೇದಿ ತರ ಆಗ್ತಾ ಇದೆ ಸಗಣಿ ಅಂತ ನೀವ್ ಹೇಳ್ತಾ ಇರ್ತಕ್ಕಂಥದ್ದು. ಹೌದು ಸರ್. ಆದ್ರೂ ಬೇದೆ ನಿಂತಿಲ್ಲ ಅನ್ಸುತ್ತೆ, ನಿಂತಿಲ್ಲ ಅಂತ. ಆಗ ಹಾಲು ಕಟ್ಕೋತಾ ಇದೀವಿ ಅಷ್ಟೇ ಗೊತ್ತು. ಹೌದಮ್ಮ. ಅಮ್ಮ ಇದು ಈಗ ಬೆದೆಗೆ ಬಂದಾಗ ಅದು ಬೇದಿ ಆಗ್ತಾ ಇದೆ ಅನ್ನೋದು, ಅದು ಆ ಒಂದು ಸಂದರ್ಭಕ್ಕೆ ಕೆಲವು ಸತಿ ನೀವು ಕಂಡಿರೋಂತಹ ಸ್ಥಿತಿ ಇರಬಹುದು. ಆದ್ರೆ ಬೆದೆಗೆ ಬಂದಂತ ಸಂದರ್ಭದಲ್ಲಿ ನಾವು ಈಟಿ ಕೊಡಿಸಿದೀವಿ ಅಂತ ನೀವು ಏನ್ ಹೇಳ್ತಾ ಇದೀರಿ, ಆ ಈಟಿ ಕೊಡಿಸಿರೋದ್ರಿಂದ ಬೇದಿ ಆಗ್ತಾ ಇದೆ ಅಥವಾ ಉಚ್ಕೋತಾ ಇದೆ ಅನ್ನೋದಕ್ಕೂ ಸಂಬಂಧ ಇಲ್ಲ ಅಮ್ಮ. ಸಾಮಾನ್ಯವಾಗಿ ಯಾವುದೇ ಸಂದರ್ಭದಲ್ಲಿ ಎರಡು ಸಾರಿನೂ ಹಂಗೆ ಆಗಿದೆ ಅಂತ ಹೇಳ್ತಾ ಇರೋದ್ರಿಂದ ಏನಿರಬಹುದು ಅಂದ್ರೆ, ನೀವು ಅದು ತುಂಬಾ ದೂರಕ್ಕೆ ಒಡ್ಕೊಂಡು ಹೋಗುವಾಗ ಅದು ಅದು ಹೋಗಂತ ದಾರಿಗಳಲ್ಲಿ ಯಾವ್ದಾದ್ರು ಕಲುಷಿತ ನೀರನ್ನ ಕುಡಿದಿರ್ಬೋದು, ಅಥವಾ ಕಲುಷಿತ ಆಹಾರ ಅಂದ್ರೆ ಬೇರೆ ಬೇರೆ ರೀತಿಯಾದ ಒಂದು ಹುಲ್ಲುಗಳನ್ನ ತಿಂದಿರುವಂತಹ ಸಾಧ್ಯತೆಗಳಿರೋದ್ರಿಂದ ಅದಕ್ಕೆ ಸಂಬಂಧ ಬಂದಿರಬಹುದು. ಆದ್ರೆ ಮುಖ್ಯವಾಗಿ ಅದು ಉಚ್ಕೋತಾ ಇದೆ, ಎಷ್ಟು ದಿನಕ್ಕೆ ಅದು ಮತ್ತೆ ನಿಲ್ಲುತ್ತೆ ಆತರ ಬೇದಿ ಆಗಿರತಕ್ಕಂತ ಸಂದರ್ಭಗಳು? ಅದು ಕಡಿಮೆ ಅಂದ್ರೆ ಒಂದು ವಾರ ಬೇಕಾಗುತ್ತೆ ಸರ್. ಡಾಕ್ಟರ್ ಹತ್ರ ಟ್ಯಾಬ್ಲೆಟ್ಸ್ ಏನಾದ್ರು ತಗೊಂಡ್ಬರ್ತಾರೆ, ಆದ್ರೂ ಮತ್ತೆ ಅದು ರಿಪೀಟ್ ಆದಂಗ ಆಗುತ್ತೆ. ಆಯ್ತಮ್ಮ. ನಾವು ಇಲ್ಲಿ ಹಸಿರದು ಹುಲ್ಲು ಹಾಕೊಂಡಿದೀವಿ ಸರ್, ಹೊರಗಡೆ ಎಲ್ಲೂ ಮೇಯಕ್ಕಾಗಲ್ಲ. ಮನೆ ಜೋಳ ಮತ್ತೆ ರಾಗಿ ಹಾಕೊಂಡಿದೀವಿ, ಇದು ಹಾಕೋಕೆನೆ ಒಂದೇ ಇಟ್ಕೊಂಡಿರೋದು ನಾವು. ಆಯ್ತು. ನೀವು ಬೆದೆಗೆ ಒಡ್ಕೊಂಡು ಹೋದಾಗ ಅದು ಬೇರೆ ಬೇರೆ ಪ್ರದೇಶದಲ್ಲಿ ಮೇಯ್ನ ತಿಂದಿರೋ ಸಾಧ್ಯತೆಗಳು ಇದಾವ? ಇಲ್ಲ ಸರ್, ಅವರು ನಿಯರ್ ಇದೆ ನಮ್ಗೆ ಹಾಸ್ಪಿಟಲ್, ಅದು ಒಡ್ಕೊಂಡೋಗಿ ಒಡ್ಕೊಂಡ್ ಬಂದ್ಬಿಡ್ತಾರೆ. ನೀರು ಮನೆದೇ ನೀರಿಗೂ ಸಾಮಾನ್ಯ ಕುಡಿಸಿರ್ತೀವಿ. ಇರ್ಲಿ ಅಮ್ಮ, ಒಂದ್ ಸಾರಿ ನೀವು ಆ ಒಂದು ಸಗಣಿ ಏನಿದೆ ಅದನ್ನ ಮಾದರಿನ ನೀವು ನಿಮ್ಮ ಪಶುವೈದ್ಯರ ಹತ್ರ ಅದನ್ನ ಒಂದು ನಿಗದಿತವಾಗಿ ಅದನ್ನ ಒಂದು ಪ್ರಮಾಣದಲ್ಲಿ ಯಾವ ರೀತಿ ಅದನ್ನ ಮಾದರಿನ ತಗೋಬೇಕು ಅನ್ನೋದು ಅವ್ರಿಗೆ ತಿಳಿದಿರುತ್ತೆ. ಆತರ ಒಂದ್ ಮಾದರಿನ ನೀವು ತಗೊಂಡು ಬಂದು ನಮ್ಮ ಪಶುವೈದ್ಯಕೀಯ ವಿದ್ಯಾಲಯದಲ್ಲಿ ಒಂದು ಪರೀಕ್ಷೆ ಮಾಡಿಸ್ಕೊಂಡ್ರೆ, ನಮ್ಮ ಪರೀಕ್ಷೆ ಮಾಡಿಸ್ಕೊಂಡ್ರೆ ಅದ್ ಏನ್ ಕಾರಣ ಇರ್ಬೋದು, ಯಾವ ಹೊಟ್ಟೆ ಹುಳುಗಳಿರ್ಬೋದು ಅಥವಾ ಯಾವ್ದಾದ್ರು ಬೇರೆ ಜೀವಿಗಳೇನಾದ್ರು ಸೂಕ್ಷ್ಮಾಣು ಜೀವಿಗಳಿಂದ ಏನಾದ್ರು ಕಾಯಿಲೆ ಆಗಿರ್ಬೋದು, ಅದು ಬೇದಿ ಆಗ್ಲಿಕ್ಕೆ ಅನ್ನೋದು ಗೊತ್ತಾಗುತ್ತೆ. ಆನಂತರ ಆತರ ಗೊತ್ತಾದ್ಮೇಲೆ ನೀವು ಯಾವುದು ಚಿಕಿತ್ಸೆ ಮಾಡಿಸಬಹುದು ಅನ್ನೋದನ್ನ ನೀವು ತಿಳಿದು ಮಾಡಿಸ್ಕೋಬಹುದಮ್ಮ. ನೋಡಿ, ಇದನ್ನೇ ನಮ್ಮ ರೈತರು ತಪ್ಪು ಮಾಡೋದು. ಎರಡ್ ಸತಿ ಆಯ್ತು, ಮೂರ್ ಸತಿ ಆಯ್ತು. ನೀವು ಅಂದ್ರೆ ನಾವು ಹೇಳ್ತೀವಿ ಸರ್, ನಾವು ಸ್ವಲ್ಪ ಹೇಳಿ ಹೇಳಿ ನಾ ಹೇಳಿದ್ರೆ ನಿಂಗೆ ಗೊತ್ತಾಗ್ಸಂಗದ ಹಸ್ರುಲ್ ತಿಂತಾ ಇದೆಯಲ್ಲ, ಅದಕ್ಕೆ ಹಂಗ್ ಮಾಡ್ಕೊಳ್ಳುತ್ತೆ ಇರುತ್ತೆ ಅಮ್ಮ. ಹಸ್ರುಲ್ ಬರೀ ಹಸ್ರುಲ್ ತಿಂದಾಗ್ಲೂ ಆತರ ಬೇದಿ ಆಗ ಸಾಧ್ಯತೆ ಇರುತ್ತೆ. ಆದ್ರೂ ಒಂದ್ ಸಾರಿ ನೀವು ಆತರ ಪದೇ ಪದೇ ಆದಾಗ ನಾವೇ ಸಹ ಈಗ ಪದೇ ಪದೇ ಯಾವ್ದಾದ್ರು ಜ್ವರ ಬಂತು ಅಂದ್ರೆ ನಾವು ಹೋಗಿ ಒಂದ್ ಪರೀಕ್ಷೆ ಮಾಡಿಸ್ಕೋತೀವಲ್ವಾ, ಖಂಡಿತವಲ್ಲೋ, ಬ್ಲಡ್ ಚೆಕ್ ಅದು ಇದು. ಅದೇ ರೀತಿ ಈ ತರ ನಮ್ ಜಾನುವಾರುಗಳಲ್ಲೂ ಸಹ ಮುಂಚೆ ಈ ರೀತಿಯಾದ ಪರೀಕ್ಷೆಗಳು ಕಡಿಮೆ ದರದಲ್ಲೆಲ್ಲ ನಿಮ್ಗೆ ಲಭ್ಯತೆ ಇರಲಿಲ್ಲ, ಮತ್ತೆ ಎಲ್ಲಾ ಪ್ರದೇಶಗಳಲ್ಲೂ ಸಿಗ್ತಿರ್ಲಿಲ್ಲ. ಆದ್ರೆ ಈಗ ನಮ್ಮ ಕಾಲೇಜೇ ಇರೋದ್ರಿಂದ ಮತ್ತೆ ಕೆಲವು ಖಾಸಗಿ ಲ್ಯಾಬ್ಗಳು ಸಹ ಹಾಸನದಲ್ಲಿ ಇರೋದ್ರಿಂದ ನೀವು ಈ ತರ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳೋದ್ರಿಂದ ಆ ಒಂದು ಮಾದರಿಗಳಲ್ಲಿ ಯಾವ ಕಾರಣ ಅನ್ನೋದು ಗೊತ್ತಾಗೋದ್ರಿಂದ ನೀವು ನಷ್ಟನ ತಪ್ಪಿಸ್ಬೋದಮ್ಮ. ಈಗ ಒಂದ್ ಸಾರಿ ನೀವು ಬೆದೆನ ಮಿಸ್ ಆಯ್ತು ಅದು ಅಂತ ಅಂದ್ರೆ ಮತ್ತೆ ಬೆದೆ ಬರ್ಲಿಕ್ಕೆ ಅದು ಇಪ್ಪತ್ ದಿನ ಇಪ್ಪತ್ತೊಂದ್ ದಿನ ಬೇಕು. ಹಾಗಾಗಿ 20 ದಿನ ಸುಮ್ನೆ ನೀವು ಮೇವು ಹಾಕೊಂಡಂಗ ಪರಿಸ್ಥಿತಿ ಉಂಟಾಗ್ಬಿಡುತ್ತೆ. ಹಾಗಾಗಿ ನಾವು ರೈತರು ಬಾಂಡವಲ್ಲಿ ಕೇಳೋದು ಏನು ಅಂತ ಅಂದ್ರೆ, ಪದೇ ಪದೇ ಅಥವಾ ಯಾವುದೇ ನಿಮ್ನ ಆರೋಗ್ಯ ಚೆನ್ನಾಗಿದೆಯಾ ನಿಮ್ ಜಾನುವಾರಲ್ಲಿ ಅದನ್ನ ತಿಳ್ಕೊಬೇಕು ಅಂತ ಅಂದ್ರೆ, ಎಸ್ ಒಂದು ಡಾಕ್ಟ್ರಿಗೆ ತೋರಿಸ್ತೀರಿ, ಡಾಕ್ಟ್ರಿಗೆ ತೋರಿಸೋದ್ರ ಜೊತೆಗೆ ಅವ್ರು ಹೇಳದಂತಹ ಒಂದು ಪರೀಕ್ಷೆಗಳನ್ನ ಪ್ರಯೋಗಾಲಯದಲ್ಲಿ ಮಾಡಿಸ್ಕೊಳ್ಳೋದ್ರಿಂದ ಖಂಡಿತವಲ್ಲೂ ನೀವು ಲಾಭ ಪಡೆಯುವಂತಹ ಸಂದರ್ಭಗಳು ಜಾಸ್ತಿ, ಅಥವಾ ಖಂಡಿತವಲ್ಲೂ ಲಾಭ ಪಡೆದೇ ಪಡಿತೀರಿ. ಏನಕ್ಕೆ ಅಂದರೆ ಅವುಗಳ ಉತ್ಪಾದನೆನ ಅದೇ ರೀತಿ ಕಾಪಾಡ್ಕೋಬಹುದು ಅಥವಾ ಇನ್ನೂ ಹೆಚ್ಚಿಸ್ಕೋಬಹುದು. ನಿಮಗೆ ದುಡ್ಡು ವೇಸ್ಟ್ ಆಗಲ್ಲ ಚಿಕಿತ್ಸೆಗೆ, ಜೊತೆಗೆ ನೀವು ಸುರಕ್ಷಿತವಾಗಿ ಆಹಾರ ಉತ್ಪಾದನೆನ ಜಾನುವಾರುಗಳಲ್ಲಿ ಮಾಡಬಹುದು. ಈ ಪ್ರಸ್ತುತವಾಗಿ ನಮ್ಮ ಜಾನುವಾರು ಅಥವಾ ನಮ್ಮ ರೈತರು ಜಾನುವಾರು ಏನಕ್ಕೆ ಸಾಕೋತಾ ಇದ್ದಾರೆ, ಒಂದು ಆರ್ಥಿಕವಾಗಿ ನಮಗೆ ಸದೃಢ ಇದೆ ಅಂತ ಹೇಳಿ. ಸೊ ಸದೃಢ ಇದೆ ಅಂತ ನೀವು ಮಾಡ್ಕೋಬೇಕು ಅಂತಂದ್ರೆ ಏನು, ಅವುಗಳ ಉತ್ಪಾದನೆ ಚೆನ್ನಾಗಿರ್ಬೇಕು, ಆರೋಗ್ಯ. ಹೌದಮ್ಮ, ಉತ್ಪಾದನೆ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಆರೋಗ್ಯ ಕಾಪಾಡ್ಕೋಬೇಕು ಅವುಗಳದ್ದು. ಅವುಗಳ ಆರೋಗ್ಯ ಕಾಪಾಡಬೇಕು ಅಂತಂದ್ರೆ ಈ ರೀತಿಯಾದ ಪರೀಕ್ಷೆಗಳನ್ನ ಈ ನಿಮ್ಮ ಪಶುವೈದ್ಯರುಗಳು ನೋಡೋದ್ರ ಜೊತೆಗೆ ಅವ್ರ ಪರಿವೀಕ್ಷಣೆಯಲ್ಲಿ ಈ ಪರೀಕ್ಷೆಗಳನ್ನೂ ಮಾಡಿಸ್ಕೊಳ್ಳೋದ್ರಿಂದ ಅವು ಆರೋಗ್ಯ ಚೆನ್ನಾಗಿರುತ್ತೆ, ನಿಮ್ಗೆ ಸುರಕ್ಷಿತವಾದ ಆಹಾರ ಉತ್ಪಾದನೆ ಮಾಡ್ತೀರಿ, ಆರ್ಥಿಕವಾಗಿ ಲಾಭ ಆಗುತ್ತಮ್ಮ ಇದು. ಥ್ಯಾಂಕ್ ಯು, ಧನ್ಯವಾದ ಶೀಲಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಬೇರೆ ಬೇರೆ ತರಹದ ಈ ಒಂದು ಇದನ್ನ ಹೇಳ್ತಾ ಇದ್ರಿ ಸರ್ ನೀವು ಪರೀಕ್ಷೆಗಳನ್ನ. ಆತ್ಮೀಯ ರೈತ ಬಾಂಧವರ ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಹೈನು ಹೊನ್ನು ಪಶುವೈದ್ಯಕೀಯ ಹಾಗೂ ಪಶುವಿಜ್ಞಾನ ಕುರಿತ ಸರಣಿ ಪ್ರಸಾರವಾಗ್ತಾ ಇದೆ. ಇದರಲ್ಲಿ ನಾವು ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ವಿಷಯ ಜಾನುವಾರುಗಳ ಆರೋಗ್ಯ ಮತ್ತು ರೋಗಗಳ ದೃಢೀಕರಣದಲ್ಲಿ ಪ್ರಯೋಗಾಲಯ ಪರೀಕ್ಷೆಗಳ ಪ್ರಾಮುಖ್ಯತೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಪ್ರಶ್ನೆಗಳನ್ನು ಕೇಳಬಹುದು. ಪ್ರಶ್ನೆಗಳನ್ನು ಕೇಳಲಿಕ್ಕೆ ನೀವು ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 2462289, ಮತ್ತೊಂದು ಸಂಖ್ಯೆ 2452258, STD ಕೋಡ್ ಸಂಖ್ಯೆ 08172. ಮತ್ತೊಂದು ಕರೆ ಇದೆ, ಯಾರು ಮಾಡಿದ್ದಾರೆ ನೋಡೋಣ. ನಮಸ್ತೆ. ನಮಸ್ತೆ ಸರ್, ಸಾಲಗಾಮೆ ದೇವಿ ಹೇಳಿಂದ ರವೀಶ್ ಅಂತ. ರವೀಶ್ ಮಾತಾಡಿ. ಇದು ಕಡಸುಗಳು ಏನ್ ಸರ್ ಮಣ್ಣು ನೆಟ್ಟವಲ್ಲ, ಏನ್ ಸಮಸ್ಯೆ ಇರಬಹುದು? ಮುಖ್ಯವಾಗಿ ಈ ಕಡಸುಗಳಲ್ಲಿ ಲವಣಾಂಶಗಳ ಕೊರತೆ ಇದ್ದಾಗ ಈ ಮಣ್ಣು ತಿನ್ನುವಂಥದ್ದು ಅಥವಾ ಬೂದಿ ತಿನ್ನುವಂತಹ ಸಂದರ್ಭಗಳು ಜಾಸ್ತಿ. ಖಂಡಿತವಾಗ್ಲೂ ಲವಣಾಂಶಗಳ ಕೊರತೆ ಇದೆ. ಸೊ ಹಾಗಾಗಿ ನೀವು ಅವುಗಳಿಗೆ ಒಳ್ಳೆ ಲವಣಾಂಶ ಇರತಕ್ಕಂಥ ಕೆಲವು ಪೌಡರ್ಗಳಿದ್ದಾವೆ, ಅದು ಡೈರಿಲೂ ಸಹ ಸಿಗುತ್ತೆ, ನಿಮಗೆ ಖಾಸಗಿಯಾಗಿ ಔಷಧಿ ಅಂಗಡಿಗಳಲ್ಲೂ ಸಹ ಸಿಗುತ್ತೆ. ಮತ್ತೆ ಆ ಒಂದು ಲವಣಾಂಶಗಳ ಪೌಡರ್ಗಳನ್ನ ಏನಿದಾವೆ ಅವುಗಳನ್ನ ನೀವು ಕಲಗಚ್ಚಿಗೆ ಹಾಕೋದಾಗ್ಲಿ ಅಥವಾ ಮುಸುರೆಗೆ ಹಾಕೋದಾಗ್ಲಿ ಮಾಡಬಾರದು ದಯವಿಟ್ಟು. ಇದೊಂದು ಮುಖ್ಯವಾಗಿ ನಾನು ಹೇಳ್ತಿರ್ತಕ್ಕಂಥದ್ದು. ಆ ಲವಣಾಂಶಗಳ ಪೌಡರ್ಗಳನ್ನ ನೀವು ಯಾವ್ದಾದ್ರು ನೀವು ಫುಡ್ ಕೊಡ್ತಾ ಇರ್ತೀರಿ ಅಂದ್ರೆ ಮೇವಾಗಬಹುದು, ಬೂಸ ಆಗ್ಬೋದು ಅಥವಾ ಯಾವ್ದಾದ್ರು ಹಿಂಡಿ ಆಗ್ಬೋದು, ಅಂತ ಒಂದು ಪದಾರ್ಥಗಳಲ್ಲಿ ಅವುಗಳನ್ನ ಮಿಕ್ಸ್ ಮಾಡಿ ಕೊಡುವಂಥದ್ದು ಒಳ್ಳೇದು. ಸೊ ಇಷ್ಟನ್ನ ನೀವು ಲವಣಾಂಶಗಳ ಕೊರತೆನ ನೀಗಿಸಿದ್ರೆ ಖಂಡಿತವಲ್ಲೂ ಅವು ಮಣ್ಣು ತಿನ್ನೋದನ್ನ ನಿಲ್ಲಿಸ್ತವೆ. ಒಂದು ಎರಡನೇದು, ನೀವು ಹೊಟ್ಟೆ ಹುಳುಗಳಿಗೆ ಏನು ಔಷಧಿ ಹಾಕಿಸ್ಬೇಕು ಅದನ್ನ ದೇಹ ತೂಕ ಕರೆಕ್ಟ್ ಆಗಿ ನಿಮ್ಮ ಡಾಕ್ಟರ್ಗೆ ತೋರಿಸಿ ಔಷಧಿ ಅಂಗಡಿಗಳಲ್ಲಿ ಅಥವಾ ಆಸ್ಪತ್ರೆಯಿಂದ ನೀವು ಹೊಟ್ಟೆ ಒಳಕ್ಕೆ ಔಷಧಿನ ತಗೊಂಡೋಗಿ ಹಾಕೋದ್ರಿಂದ ಖಂಡಿತವಾಗ್ಲೂ ನೀವು ಆ ಒಂದು ತೊಂದರೆಯನ್ನ ನೀಗಿಸ್ಕೋಬಹುದು. ಆಗ್ತದೆ ಸರ್. ಇದು ಸೈಲೇಜ್ ಮೇವ್ ಎಷ್ಟು ದಿನ ಹೇಳ್ಬೋದು, ಏನಾರ ಕಾಲೇಜ್ ಮುಖಾಂತರ ಏನಾರ ಟ್ರೈನಿಂಗ್ ಏನಾರ ಇದೆಯಾ ಅಂತ? ನೀವು ಸೈಲೇಜ್ ಅಂದ್ರೆ ರಸಮೇವು ತಯಾರಿಕೆ ಬಗ್ಗೆ ನೀವು ಕೇಳ್ತಾ ಇದ್ದೀರಿ. ಖಂಡಿತವಾಗ್ಲೂ ನಮ್ಮ ಕಾಲೇಜ್ನಲ್ಲಿ ಎಷ್ಟೊಂದು ಟ್ರೈನಿಂಗ್ಗಳನ್ನ ನಾವು ನೆರವೇರಿಸ್ತಾ ಇದ್ದೀವಿ. ನೀವು ಈ ಪ್ರೋಗ್ರಾಂನ ನಂತರ ನನ್ನ ದೂರವಾಣಿ ಕರೆಗೆ ನೀವು ಫೋನ್ ಮಾಡಿದ್ರೆ ಅದಕ್ಕೆ ಸಂಬಂಧಿಸಿದಂಥ ಡಿಪಾರ್ಟ್ಮೆಂಟ್ಗೆ ಏನು ಟ್ರೈನಿಂಗ್ ಕೊಡುವಂಥ ಡಿಪಾರ್ಟ್ಮೆಂಟ್ ಇದೆ ಅವ್ರಿಗೆ ತಿಳಿಸ್ತೀನಿ. ನಮ್ಮಲ್ಲಿ ಟ್ರೈನಿಂಗ್ ನಡೆದಾಗ ಖಂಡಿತವಾಗ್ಲೂ ನಿಮ್ಮನ್ನ ಕರೆಸಿ ಆ ಒಂದು ಟ್ರೈನಿಂಗ್ಗೆ ನಿಮಗೂ ಸಿಗೋ ಹಾಗೆ ಮಾಡೋಣ. ಇನ್ನು ಅದಕ್ಕೂ ಇಲ್ಲ, ಇನ್ನೂ ಏನಾದರೂ ನಮ್ಗೆ ಈಗಲೇ ಬೇಕು ಅನ್ನೋದಾದರೆ ನಿಮ್ಮ ಊರಿನಲ್ಲೇ ನೀವೇನಾದರೂ ಒಂದು 20 ಜನನ ಏನಾದರೂ ಅರೇಂಜ್ ಮಾಡ್ಕೊಳ್ಳೋದಾದರೆ ರಸಮೇವನ ತಯಾರಿಕೆ ಹೆಂಗೆ ಮಾಡ್ಬೋದು ಅಥವಾ ಯೂರಿಯಾ ಕರಣ ಮಾಡಿ ಹೇಗೆ ನಾವು ಒಣಹುಲ್ನ ಉಪಯೋಗಿಸ್ಬೋದು ಅಥವಾ ಯಾವೆಲ್ಲ ಹಸಿರು ಮೇವುಗಳಲ್ಲಿ ಒಳ್ಳೆ ಹಸಿರು ಮೇವು ಯಾವುದು, ನಾವು ಯಾವ ರೀತಿ ಬೆಳ್ಕೋಬೇಕು ಅದನ್ನು, ಅವುಗಳ ಬಗ್ಗೆ ಇಲ್ಲ ಅಂದರೆ ಆಹಾರ ಕ್ರಮದ ಬಗ್ಗೆ ನಿಮಗೆ ತಿಳಿಸೋದಾದರೆ ಒಂದು ಸ್ವಲ್ಪ ಜನನ ನೀವು ಅರೇಂಜ್ ಮಾಡ್ಕೊಳ್ಳೋದಾದರೆ ಖಂಡಿತವಾಗ್ಲೂ ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯದಿಂದ ಅದಕ್ಕೆ ನುರಿತ ತಜ್ಞರು ಏನಿದ್ದಾರೆ ಅವರುಗಳನ್ನ ನಮ್ಮ ಡೀನ್ ಸಾಹೇಬರು ಏನಿದ್ದಾರೆ ಅವರುಗಳ ಒಂದು ಮನವಿ ಮೇಲೆ ನೀವು ಕೊಟ್ಟಾಗ ಖಂಡಿತವಾಗ್ಲೂ ನಾವು ನಿಮ್ಮ ಪ್ರದೇಶಕ್ಕೆ ಬಂದು ನಿಮ್ಮ ಜಾಗದಲ್ಲೇ ಆದರೂ ಅವುಗಳ ಬಗ್ಗೆ ಮಾಹಿತಿನ ತಲುಪಿಸುವಂತ ಕೆಲಸ ಮಾಡಿಕೊಡ್ತೀವಿ ಖಂಡಿತವಾಗ್ಲೂ. ಥ್ಯಾಂಕ್ ಯು. ಧನ್ಯವಾದ ರವೀಶ್ ಕರೆ ಮಾಡಿದ್ದಕ್ಕಾಗಿ. ಸರ್, ಆರಂಭದಲ್ಲಿ ಒಂದು ಮಾತು ಹೇಳಿದ್ರಿ, ನಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದ್ರೆ, ನಮಗೆ ಸರಿ ಹೋಗ್ತಿಲ್ಲ ಅಂತ ಅಂದ್ರೆ ಹೋಗ್ಬಿಟ್ಟು ನಾವು ಬಾಡಿ ಚೆಕಪ್ ಮಾಡ್ಕೊಳ್ತೀವಿ ಅಂತೇಳಿ. ಈ ಪಶುವೈದ್ಯಕೀಯದಲ್ಲಿಯೂ ಕೂಡ ಅನಗತ್ಯವಾಗಿ ಅಂತ ಅಂದ್ರೆ ನಮಗೇನೋ ಡೌಟ್ ಬಂದ್ರೆ ನಾವು ಇಡೀ ಪಶುವಿನ ಒಂದು ದೇಹವನ್ನ ಪರೀಕ್ಷೆಗೆ ಒಳಪಡಿಸಬಹುದಾ ಹೇಗೆ? ಸಾಮಾನ್ಯವಾಗಿ ಒಂದು ಎರಡು ಅಥವಾ ಮೂರು ಸಾಕಿರುವಂತಹ ರೈತ ಬಾಂಧವರು ಯಾರೂ ಆ ರೀತಿ ಇಚ್ಛೆ ಪಡಿಸಲ್ಲ. ಆದ್ರೆ ಒಂದು ಗುಂಪಲ್ಲಿ ಏನಾದ್ರು ಇಂಡ್ಗಳನ್ನೇ ಸಾಕಿದಂತಹ ಸಂದರ್ಭಗಳಲ್ಲಿ ಅದರಲ್ಲಿರ್ತಕ್ಕಂಥ ಒಂದೋ ಎರಡನ್ನೋ ಒಂದು ರಕ್ತ ಮಾದರಿಗಳು ಮತ್ತೆ ರಕ್ತಸಾರ ಸೀರಂ ಮಾದರಿಗಳನ್ನ ತಗೊಬಂದು ಖಂಡಿತವಾಗ್ಲೂ ಆರೋಗ್ಯ ಸ್ಥಿತಿನ ನೀವು ನೋಡ್ಕೋಬಹುದು. ಇನ್ನೊಂದು ಕರೆ ಇದೆ. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು ಹೇಳಿ ಮಾತಾಡಿ. ರೂಪ ಸರ್, ಬೇಲೂರು ತಾಲೂಕ್ ಪಡುವಳಲಿಂದ ಮಾತಾಡಿ. ರೂಪ, ನಮ್ಮನೇಲಿ ಒಂದು ಹಸು ತಂದಿದೀವಿ ಸರ್, ಅದ್ರಲ್ಲಿ ಅದೇ ಕುಡಿಯುತ್ತೆ ಸರ್. ಓಹೋ, ಎಷ್ಟು ಟ್ರೈ ಮಾಡಿದ್ರು ಅದನ್ನು ಬಿಡ್ಸಕ್ಕೆ ಆಗಲ್ಲ. ಇದು ಏನೇ ಪ್ರಯತ್ನ ಮಾಡಿದ್ರು ಹಾಕ್ತಿಲ್ಲ ಸರ್, ಅದ್ರಲ್ಲಿ ಅದೇ ಕುಡಿಯುತ್ತೆ ಸರ್. ಅಮ್ಮ, ಇದೊಂದು ನಾವು ನಮ್ಮ ಜಾನುವಾರುಗಳಲ್ಲಿ ಕೆಲವು ಕೆಟ್ಟ ಬುದ್ಧಿ ಅಂತ ಏನ್ ಮಾತಾಡ್ತೀವಿ, ಇದು ಅನಗತ್ಯವಾಗಿ ಕಲ್ತಿರ್ತಕ್ಕಂತ ಬುದ್ಧಿ ಇದು. ಅಂದ್ರೆ ಅದು ಸಣ್ಣ ವಯಸ್ಸಿನಲ್ಲೇ ಅಥವಾ ಪ್ರಥಮವಾಗಿ ಅದು ಹಾಲು ಕೊಡುವಂತ ಸಂದರ್ಭದಲ್ಲೇ ಅದು ಅದರದೇ ಹಾಲು ಕುಡಿಯುವಂತಹ ಕೆಟ್ಟ ಒಂದು ಚಾಳಿನ ಕಲ್ತಿದೆ. ಇದು ಚಾಳಿ ಅಂತ ಬೇಕಾದ್ರೂ ನಾವು ಇದನ್ನ ಅನ್ಬೋದು. ಇದನ್ನ ತಡಿಲಿಕ್ಕೆ ಅಂತ ಯಾವುದೇ ಟ್ರೀಟ್ಮೆಂಟ್ಗಳನ್ನ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದೇನ್ ಮಾಡ್ಬೋದಮ್ಮ ಅಂದ್ರೆ, ನೀವು ಅದು ಹಾಲು ಕುಡಿಯೋ ಅಂತಹ ಸಂದರ್ಭಗಳನ್ನ ತಪ್ಪಿಸ್ಲಿಕ್ಕೆ ಅದು ಎರಡೂ ಮೂಗ್ ದಾರಗಳಿಗೆ ಎರಡೂ ಸೈಡ್ ಇಂದ ನೀವು ದಾರನ ಅಂದ್ರೆ ಹಗ್ಗನ ಕಟ್ಟಿದ್ರೆ ಅದು ಹಿಂದ್ಗಡೆಗೆ ತಿರುಕೊಳಕ್ ಆಗಲ್ಲ ಒಂದು, ಅಥವಾ ಅದಕ್ಕೆ ಬಾಯ್ ಕುಕ್ಕೆನ ನೀವು ಹಾಕೋದ್ರಿಂದ ನೀವು ಆ ಒಂದು ಪ್ರವೃತ್ತಿನ ತಪ್ಪಿಸ್ಬೋದು. ಮತ್ತೆ ಅದು ಕುಡಿಯೋ ಅಂತ ಹಾಲನ್ನ ನೀವು ಕೆಚ್ಚಲಲ್ಲಿ ಬಿಟ್ಟಾಗ್ತಾನೆ ಅದು ಕುಡಿಯೋ ಅಂತದ್ದು. ಸೊ ಹಾಗಾಗಿ ನೀವು ಪದೇ ದಿನಕ್ಕೊಂದು ಮೂರು ಸತಿ ಹಾಲು ಕರ್ಕೊಳ್ಳಿ, ಈ ತರ ಒಂದು ಬಾಯ್ ಕುಕ್ಕೆ ಹಾಕಿ, ಕಾಲಕ್ರಮೇಣ ಅದು ಆ ಒಂದು ಚಾಳಿನ ಬಿಡೋ ಅಂತಹ ಸಂದರ್ಭಗಳು ಜಾಸ್ತಿ ಅಮ್ಮ. ಮತ್ತೆ ಇನ್ನೊಂದು ಪ್ರಶ್ನೆ ಸರ್, ಇನ್ನೊಂದು ಹಸುಗೆ ಕುತ್ತಿಗೆ ಹತ್ರ ಎರಡು ಗಂಟೆ ಆಗ್ಬಿಟ್ಟಿದೆ ಸರ್. ನಿನ್ನೆ ಡಾಕ್ಟರ್ ಫೋನ್ ಮಾಡಿ ತೋರಿಸ್ತು, ಇಂಜೆಕ್ಷನ್ ಕೊಟ್ಟಿದ್ದಾರೆ. ಅದು ಯಾವ ಕಾರಣಕ್ಕೋಸ್ಕರ ಬಂದಿದೆ ಸರ್ ಗಂಟು? ಗಂಟುಗಳು ಅಮ್ಮ ಕೆಲವು ಸತಿ ಪೆಟ್ಟಿಂದನು ಗಂಟಾಗುವಂತ ಸಾಧ್ಯತೆ ಇರುತ್ತೆ. ಅಥವಾ ಒಂದು ಓಕೆ ಅಮ್ಮ, ಪೆಟ್ಟುಗಳು ಆದಂತ ಸಂದರ್ಭದಲ್ಲಿ ಆ ತರ ಗಂಟಾಗುವಂತ ಸಂದರ್ಭಗಳು ಜಾಸ್ತಿ. ಸೊ ನೀವು ಆ ಗಂಟಿಗೆ ಏನು ಈಗ ಟ್ರೀಟ್ಮೆಂಟ್ ಮಾಡಿಸಿದಿರಿ ಅದು ನಡಿಲಿ. ಅದ್ರ ಜೊತೆಗೂ ನೀವು ಮನೇಲೆ ಅಂದ್ರೆ ಅದು ಗಂಟುಗಳಾಗಿ ಎಷ್ಟು ದಿನ ಆಗಿದೆ ಸರ್? ಒಂದ್ ವಾರ ಆಯ್ತು ಸರ್. ಆಯ್ತಮ್ಮ, ಆ ತರ ಗಂಟುಗಳಿಗೆ ಒಂದ್ ಸ್ವಲ್ಪ ಮನೇಲೆ ನಾವ್ ಯಾವಾಗ ನಾವು ನಮ್ಮ ಮೈಗಳಲ್ಲಿ ಏನಾದ್ರು ಗಂಟುಗಳಾದ್ರೆ ಒಂದ್ ಸ್ವಲ್ಪ ಉಪ್ಪಿನ ಕಾವು ಅಥವಾ ಬಿಸಿನೀರ್ ಕಾವು ಏನ್ ಕೊಡ್ತೀವಿ ಆ ರೀತಿಯಾಗಿ ನೀವು ಆ ಗಂಟುಗಳಿಗೆ ನೀವು ಆ ತರ ಕಾವು ರೀತಿ ಯಾವ್ದಾದ್ರೂ ಒಂದು ಉಪಶಮನ ಮಾಡಕ್ಕೆ ಪ್ರಯತ್ನ ಪಟ್ರೆ ಆ ಗಂಟುಗಳು ಬೇಗ ಅಳಗಿ ಆ ಅಳಗಿರೋ ಅಂತದನ್ನ ನಾವು ಟ್ರೀಟ್ಮೆಂಟ್ ಮಾಡ್ಬೋದು ಅಮ್ಮ. ಅದನ್ನ ಓಪನ್ ಮಾಡಿ ಇಲ್ಲ ಹಂಗೆ ಗಂಟುಗಳನ್ನ ಕರಗುವಂತಹ ಸಂದರ್ಭಗಳು ಜಾಸ್ತಿ. ಒಟ್ಟಿನಲ್ಲಿ ನೀವು ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ರಿ ಮಾಡಿಸಿ, ಅದ್ರ ಜೊತೆಗೆ ಒಂದ್ ಸ್ವಲ್ಪ ಉಪ್ಪಿನ ಕಾವು ಅಥವಾ ನೀರಿನ ಕಾವನ ಆ ಒಂದು ಜಾಗಕ್ಕೆ ಗಂಟುಗಳಿಗೆ ಕೊಡೋದ್ರಿಂದ ಆ ಗಂಟು ನಿವಾರಣೆನ ಬೇಗ ಮಾಡಬಹುದು. ಸ್ಟಾರ್ಟಿಂಗ್ ಹಂಗೆ ಅಮ್ಮ, ಒಂದ್ ಸ್ವಲ್ಪ ನೋವು ಇರುತ್ತಲ್ಲ ಹಾಗಾಗಿ ಕೊಡಿಸ್ಕೊಳ್ಳಲ್ಲ ಅದು. ಒಂದ್ ಸ್ವಲ್ಪ ನೀವು ಪ್ರಯತ್ನ ಪಡಬೇಕಾಗುತ್ತೆ. ಅದು ಒಂದ್ ಒಂದ್ ಒಂದ್ ಐದ್ ಸತಿ ಒಂದು ಸ್ಟಾರ್ಟಿಂಗ್ ಒಂದ್ ಎರಡ್ ಮೂರು ನಿಮಿಷ ಆತರ ಮಾಡಬಹುದು ಅದು. ಅನಂತರ ಅದಕ್ಕೆ ಒಂದ್ ಸ್ವಲ್ಪ ರಿಲೀಫ್ ಆದಂಗೆ ಆಗುತ್ತೆ, ಓ ನನಗೆ ಏನೋ ಒಳ್ಳೇದಾಗ್ತಾ ಇದೆ ಅನ್ನೋ ಒಂದು ಅದಕ್ಕೆ ಗೊತ್ತಾದಂತ ಸಂದರ್ಭದಲ್ಲಿ ಖಂಡಿತವಲ್ಲೂ ಅದು ಸಹಕರಿಸುತ್ತೆ ನಿಮ್ಗೆ ಅಮ್ಮ. ಥ್ಯಾಂಕ್ ಯು, ಧನ್ಯವಾದ ರೂಪ ಅವರೆ ಕರೆ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಸರ್. ಸರ್, ಪರೀಕ್ಷೆಗಳ ಬಗ್ಗೆ ಮಾತನಾಡ್ತಿದ್ವಿ, ಈಗ ನಾವು ಕೂಡ ಪರೀಕ್ಷೆ ಅಂತ ಅಂದ್ರೆ ಬೇರೆ ಬೇರೆ ತರದ ಪರೀಕ್ಷೆ ನೋಡ್ತೀವಿ. ಬಹಳ ಮುಖ್ಯವಾಗಿ ರಕ್ತ ಪರೀಕ್ಷೆ, ಕಫ ಪರೀಕ್ಷೆ, ಮೂತ್ರ ಪರೀಕ್ಷೆ ಈ ತರದ್ದೆಲ್ಲ ಮಾಡಿಸ್ತೀವಿ. ಜಾನುವಾರುಗಳಲ್ಲೂ ಕೂಡ ಹಾಗೆ ಇರುತ್ತೆ ಕ್ರಮಬದ್ಧವಾಗಿ? ಹೇಗೆ? ಖಂಡಿತವಲ್ಲೂ, ಜಾನುವಾರುಗಳಲ್ಲೂ ಈ ರಕ್ತ ಪರೀಕ್ಷೆ ಏನ್ ಮಾಡ್ತೀವಿ ನಾವು, ಇದರಲ್ಲಿ ರಕ್ತ ಕಣಗಳು, ಅದರಲ್ಲೂ ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಪ್ಲೇಟ್ಲೆಟ್ಗಳ ಸಂಖ್ಯೆ, ಹಿಮೋಗ್ಲೋಬಿನ್ ಸಂಖ್ಯೆ, ನಾವು ಮನುಷ್ಯರಲ್ಲಿ ಹೇಗೆ ಬೇರೆ ಬೇರೆ ರೀತಿಯಾದ ಈ ರಕ್ತ ಪರೀಕ್ಷೆ ಅಂಶಗಳು ಅಥವಾ ಸೂಚಕಾಂಕಗಳಿದಾವೆ, ನಿಯತಾಂಕಗಳಿದಾವೆ, ಅದೇ ರೀತಿ ನಮ್ಮ ಜಾನುವಾರುಗಳಲ್ಲೂ ಸಹ ಇದಾವೆ. ಸೊ ಹಂಗಾಗಿ ಈ ಒಂದು ಕಣಗಳು ಯಾವ ಕಣ, ಅದರಲ್ಲಿ ಬಿಳಿ ರಕ್ತ ಕಣಗಳಲ್ಲಿ ಎಷ್ಟೊಂದು ರೀತಿಯಾದಿದ್ದಾವೆ, ನ್ಯೂಟ್ರೋಫಿಲ್ ಅಂತೀವಿ, ಲಿಂಫೋಸೈಟ್ ಅಂತೀವಿ, ಮಾನೋಸೈಟ್ ಅಂತೀವಿ. ಅಂದ್ರೆ ಈ ಒಂದು ಕಣಗಳು ಬಿಳಿ ರಕ್ತ ಕಣಗಳಲ್ಲಿ ಬೇರೆ ಬೇರೆ ರೀತಿಯಾದ ಉಪ ಗುಂಪುಗಳಲ್ಲಿ ಏರುಪೇರು ಏನಕ್ಕಾಗುತ್ತೆ? ಖಂಡಿತವಾಗ್ಲೂ ಕೆಲವು ಬ್ಯಾಕ್ಟೀರಿಯಾ ಅಥವಾ ಬ್ಯಾಕ್ಟೀರಿಯಾ ಕಾಯಿಲೆಗಳಿಂದ ಕೆಲವು ಅಂಶಗಳು ಈ ಉಪ ಗುಂಪುಗಳಲ್ಲಿ ಏನಿದಾವೆ ಅವು ಜಾಸ್ತಿ ಆಗ್ತವೆ, ಕೆಲವು ಕಾಯಿಲೆಗಳಲ್ಲಿ ಕೆಲವು ಕಡಿಮೆ ಆಗ್ತವೆ. ಸಾಮಾನ್ಯವಾಗಿ ಈ ಒಂದು ನ್ಯೂಟ್ರೋಫಿಲಿಯಾ ಅಂದ್ರೆ ನ್ಯೂಟ್ರೋಫಿಲ್ಗಳ ಸಂಖ್ಯೆ ಜಾಸ್ತಿ ಯಾವ ಸಂದರ್ಭದಲ್ಲಿ ಆಗುತ್ತೆ? ಕರೆ ಇದೆಯಾ? ಕರೆ ಇದೆ, ಕರೆ ಇದೆ. ಹಲೋ, ಹಲೋ, ಹೇಳಿ. ನಮಸ್ತೆ, ಮಾತನಾಡಿ. ನಮಸ್ಕಾರ ಸರ್. ನಮಸ್ತೆ, ನಿಮ್ಮ ಹೆಸರೇಳಿ, ಮಾತನಾಡಿ. ನಾನು ಸಕಲೇಶ್ಪುರ ತಾಲೂಕು ದೋನಹಳ್ಳಿಯಿಂದ ಯೋಗೇಶ್ ಮಾತಾಡ್ತಿದ್ದೀನಿ. ಮಾತಾಡಿ ಯೋಗೇಶ್. ನನ್ನ ಪ್ರಶ್ನೆ ಹೀಗಿದೆ, ಈಗ ನಾವು ಮಲೆನಾಡಲ್ಲಿ ನಾವು ಹೆಚ್ಚಿಗೆ ಮಲೆನಾಡ್ ಗಿಡನ ಯಥೇಚ್ಛವಾಗಿ ಇಷ್ಟಪಡ್ತೀವಿ ಜಾಸ್ತಿ, ಯಾಕಂದ್ರೆ ಅದು ಹೆಂಗ್ ಬೇಕಂಗೆ ನಾವು ಬೆಳೆಸ್ಕೋಬಹುದು. ಅದಕ್ಕೆ ಸ್ವಲ್ಪ ಬದಲಾವಣೆ ಆಗಿ ಈಗ ಹಳ್ಳಿಕಾರ್ನ ನಾವು ಕ್ರಾಸ್ ಮಾಡಿಸಿದ್ವಿ ಲಾಸ್ಟ್ ಟೈಮ್, ಒಂದು ಇರ್ಲಿ ಅಂತೇಳಿ, ಅದು ಸ್ವಲ್ಪ ಹೆಚ್ಚು ಹಾಲು ಕೊಡುತ್ತೆ ಇದೇ ತರ ಅಂತೇಳಿ. ಅದು ಮಳೆಗಾಲದಲ್ಲೆಲ್ಲ ಅದಕ್ಕೆ ಸ್ವಲ್ಪ ಕಾಯಿಲೆ ಬರೋದು, ಜ್ವರ ಈ ತರ ಜಾಸ್ತಿ ಇದಾಗೋದು, ಕಷ್ಟ ಆಗೋದು. ಮತ್ತೆ ಅದ್ರ ಜೊತೆಗೆ ಇನ್ನೊಂದ್ ಏನಂದ್ರೆ ಕಣ್ಣತ್ರ ಸುತ್ತ ಅದಕ್ಕೆ ಕಜ್ಜಿ ಕಜ್ಜಿ ಕಜ್ಜಿ ತೆರ ಆಗೋದು, ಅದ್ರ ನೀರ್ ಇಳಿಯೋದು. ಈಗ ಇವಕ್ಕೆಲ್ಲ ಮಲ್ನಾಡ್ ಗಿಡ್ಡಗೆಲ್ಲ ಏನು ನಮ್ಗೆ ಜೀರೋ ಬಜೆಟ್ ಅದಕ್ಕೆ. ಕ್ರಾಸ್ ಮಾಡಿದ್ಮೇಲೆ ಈ ತರ ಸಮಸ್ಯೆ ಆಗಿದೆ ಅಂತ ಹೇಳ್ತೀನಿ. ಈಗ ಮುಖ್ಯವಾಗಿ ಯೋಗೇಶ್ ಅವರೇ, ಆ ಮಲ್ನಾಡ್ ರೀಜನ್ ಅಥವಾ ನಿಮ್ ಏನು ಸಕಲೇಶ್ಪುರ ಆಲೂರು ಭಾಗಗಳಿದಾವೆ, ಅಲ್ಲಿ ಪೂರ್ವಾಪರದಿಂದಲೂ ಅಂದ್ರೆ ಕಾಲಾಂತರಗಳಿಂದಲೂ ಅಲ್ಲಿರ್ತಕ್ಕಂಥ ಯಾವುದು ತಳಿ ಅಂತ ಅಂದ್ರೆ ಮಲ್ನಾಡ್ ಗಿಡ್ಡ. ಅಂದ್ರೆ ಆ ಜಾಗಕ್ಕೆ ಆ ಒಂದು ತಳಿ ಸೂಕ್ತವಾಗಿ ಹೊಂದ್ಕೊಂಡಿದೆ. ಅದರದ್ದು ದೇಹದ ಆಕೃತಿ ಆಗ್ಬೋದು ಅಥವಾ ಅದರದ್ದು ರೋಗ ನಿರೋಧಕ ಶಕ್ತಿ ಆಗ್ಬೋದು ಆ ಪ್ರದೇಶಕ್ಕೆ ಹೊಂದ್ಕೊಂಡಿದೆ. ನೀವೀಗ ಮಾಡಿರೋಂತಹ ಪರಿಸ್ಥಿತಿ ಏನು ಅಂತ ಅಂದ್ರೆ ಹಳ್ಳಿಕಾರ್ ನಮ್ಮ ಪ್ರದೇಶದಲ್ಲಿ ಅಂದ್ರೆ ಈ ಒಂದು ಹಾಸನ್ನಲ್ಲಿ ಬಿಟ್ಟು ಆ ಒಂದು ಆಲೂರು ಸಕಲೇಶ್ಪುರ ಬಿಟ್ಟು ಬೇರೆ ಪ್ರದೇಶಗಳಲ್ಲಿರ್ತಕ್ಕಂಥ ತಳಿ ಅಂದ್ರೆ ನಮ್ಮ ಹಳ್ಳಿಕಾರ್, ಅದರಲ್ಲೂ ಮುಖ್ಯವಾಗಿ ಹಾಸನ, ಚಂದ್ರಾಯಪಟ್ಟಣ, ಅರಕಲಗೂಡು, ಮಂಡ್ಯ, ಮತ್ತೆ ತುಮಕೂರಲ್ಲಿ ಒಂದು ಸ್ವಲ್ಪ ಭಾಗಗಳು, ಇಲ್ಲೆಲ್ಲ ಹಳ್ಳಿಕಾರ್ ಇದ್ದಂಥದ್ದು. ಅಂದ್ರೆ ಅದು ಈ ಪ್ರದೇಶಕ್ಕೆ ಹೊಂದ್ಕೊಂಡಿರೋಂಥದ್ದು. ಅಂದ್ರೆ ಮಳೆ ಕಡಿಮೆ ಇರುವಂತಹ ಪ್ರದೇಶದಲ್ಲಿ ಮಲ್ನಾಡ್ ಗಿಡ್ಡ ಮಳೆ ಜಾಸ್ತಿ ಇರುವಂತಹ ಪ್ರದೇಶಗಳಿಗೆ ಹೊಂದ್ಕೊಂಡಿರುವಂಥದ್ದು. ಅಂದ್ರೆ ರೋಗ ನಿರೋಧಕ ಶಕ್ತಿ ಅವುಗಳಲ್ಲೇ ಆ ಒಂದು ಪ್ರದೇಶಕ್ಕೆ ಸೂಕ್ತವಾಗಿದೆ, ಇವು ಈ ಪ್ರದೇಶಕ್ಕೆ ಸೂಕ್ತವಾಗಿದ್ದಾವೆ. ಈಗ ನೀವು ಆ ತಳಿ ಸಂಸ್ಕರಣೆ ಅಂದ್ರೆ ಸಮ್ಮಿಶ್ರ ಮಾಡಿದಾಗ ಈಗ ಹುಟ್ಟಿರತಕ್ಕಂಥ ಏನು ನೆಕ್ಸ್ಟ್ ಕಡಿಸಿದೆ ಅಥವಾ ಒಂದು ಕರು ಇದೆ ಅದು ಅವೆರಡೂ ತಳಿಗಳ ಮಿಶ್ರಣ ಆಗಿದೆ. ಅಂತ ಸಂದರ್ಭದಲ್ಲಿ ಅವುಗಳ ರೋಗ ನಿರೋಧಕ ಶಕ್ತಿ ಏರುಪೇರಾಗಿರುತ್ತೆ. ಹಾಗಾಗಿ ಆ ಪ್ರದೇಶದಲ್ಲಿ ಅವು ಜಾಸ್ತಿ ಮಳೆ ಇದ್ದು ಮತ್ತೆ ಅಲ್ಲೆಲ್ಲ ಒಂದ್ ಸ್ವಲ್ಪ ಕೀಟಗಳೆಲ್ಲ ಜಾಸ್ತಿ ಖಂಡಿತವಾಗ್ಲು. ಅದರಲ್ಲೂ ಈ ಕೀಟಗಳು ಸಾಮಾನ್ಯವಾಗಿ ಕಣ್ಣು ಸುತ್ತನೆ ಕೂರುವಂಥದ್ದು, ಯಾಕೆಂದ್ರೆ ಅಲ್ಲಿ ಕಣ್ಣೀರ್ ಇರುತ್ತೆ, ಆ ಒಂದು ನೀರಿನ ಅಂಶ ಎಲ್ಲ ಅಲ್ಲಿರುವಂತಹ ಸಂದರ್ಭದಲ್ಲಿ ಈ ಕೀಟಗಳು, ಸೊಳ್ಳೆಗಳು ಅದರಲ್ಲೂ ಮತ್ತೆ ನೊಣಗಳು ಮುಖ್ಯವಾಗಿ ಆ ಪ್ರದೇಶದಲ್ಲೇ ಕೂರುವಂಥದ್ದು, ಮತ್ತೆ ಯೋನಿ ಅಲ್ಲೂ ಕೂರುವಂಥದ್ದು. ಸೊ ಅಂತ ಸಂದರ್ಭಗಳಲ್ಲಿ ಅಲ್ಲಿ ಅವಕ್ಕೆ ಅಲರ್ಜಿ ಆಗಿರೋದು ಅಥವಾ ಅವು ಕಡದಾಗ ಅದಕ್ಕೆ ಏನೋ ಒಂಥರ ಇನ್ಫೆಕ್ಷನ್ ಆಗಿರೋಂಥ ಸಂದರ್ಭದಲ್ಲಿ ಅಲ್ಲೆಲ್ಲ ಕಪ್ಪಾಗುವಂಥದ್ದು ಅಥವಾ ಒಂಥರ ಗಾಯ ಆಗುವಂಥ ಸಂದರ್ಭಗಳು ಜಾಸ್ತಿ. ಸೊ ಹಂಗಾಗಿ ನಾವು ಒಂದು ಬ್ರೀಡಿಂಗ್ ಪಾಲಿಸಿ ಅಂತ ಮಾತಾಡ್ತೀವಿ, ಅಂದ್ರೆ ಯಾವ್ಯಾವ ಪ್ರದೇಶಕ್ಕೆ ಯಾವ್ಯಾವ ತಳಿ ಇರಬೇಕು ಅನ್ನೋದು ಒಂದು ನಿರ್ಧಾರ ಆಗಿದೆ. ಆ ರೀತಿಯಾಗಿ ನೀತಿ ಇದೆ, ಆ ರೀತಿಯಾಗಿ ಮಲ್ನಾಡ್ ಗಿಡ್ಡ ಆ ಮಲ್ನಾಡ್ ಪ್ರದೇಶಕ್ಕೆ ಸೂಕ್ತವಾದದ್ದು. ಅಲ್ಲಿಗೆ ಬೇರೆ ತಳಿಯ ಮಿಶ್ರಣ ಮಾಡೋ ಅಂಥದ್ದು ನಾವು ಅಡ್ವೈಸ್ ಮಾಡಲ್ಲ, ಅವುಗಳನ್ನ ನಾವು ಮಾಡಿ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನೀವು ಮಾಡಿರೋಂಥದ್ದು ಒಂದು ಸ್ವಲ್ಪ ಅದು ಹಾಲು ಬರಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡಿರ್ತೀರಿ. ಹಾಗಾಗಿ ನೀವು ಅವುಗಳನ್ನ ಕಾಪಾಡ್ಕೋಬೇಕು ಈಗ ಅಂತ ಅಂತಂದ್ರೆ ಆ ಥರ ನೊಣಗಳು ಸೊಳ್ಳೆಗಳೆಲ್ಲ ಕಾಟ ಜಾಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ಒಂದು ಎತ್ತರವಾದ ಪ್ರದೇಶದಲ್ಲಿ ಅಥವಾ ಸುತ್ತ ಎಲ್ಲ ನೀರು ನಿಲ್ದಂಗೆ ಅಥವಾ ನಿಮ್ಮ ಕೊಟ್ಟಿಗೆನೆಗೆ ಒಂದು ಸ್ವಲ್ಪ ಓಕೆ ಅಲ್ಲ ಒಂದು ಸ್ವಲ್ಪ ಸೊಳ್ಳೆ ಪರದೆ ತರ ಅಂದ್ರೆ ಈಗ ಮೆಶ್ ತರ ಬರುತ್ತಲ್ಲ ಈಗ ನಾವು ಕೋಳಿ ಸಾಕ್ಲಿಕ್ಕೆಲ್ಲ ಹಾಕೋತೀವಲ್ಲ ಆ ರೀತಿ ಹಾಕೊಳ್ಳೋದಾಗ್ಲಿ, ಮತ್ತೆ ಆ ಕಣ್ಣು ಸುತ್ತ ಏನ್ ಗಾಯ ಆಗಿರುತ್ತೆ ಅದಕ್ಕೊಂದು ಸ್ವಲ್ಪ ಬೇರೆ ರೀತಿಯಾದ ಸ್ಪ್ರೇಗಳನ್ನ ಮಾಡ್ಕೊಳ್ಳೋದಾಗ್ಲಿ ಆ ರೀತಿಯಾಗಿ ನೀವು ಕಂಟ್ರೋಲ್ ಮಾಡಬಹುದೇ ಹೊರತು ಅದು ಆಗಿರೋಂಥದ್ದು ಖಂಡಿತವಾಗ್ಲೂ ತಳಿಯ ಮಿಶ್ರಣದಿಂದಾಗಿ. ಜೊತೆಗೆ ಸರ್ ಅದ್ರದ್ದು ಇನ್ನೊಂದು ಸಮಸ್ಯೆ ಏನಾದ್ರೆ ಅದು ನಾನು 2 ವರ್ಷಲ್ಲೂ ಗರ್ಭಧಾರಣೆ ಮಾಡಿಸಿದ್ರೆ 6 ತಿಂಗಳಿಗೆ ಅದು ಗರ್ಭಪಾತ ಆಯ್ತು. ಖಂಡಿತ ಅದು ಮಿಶ್ರಣ ಆದಂತ ಸಂದರ್ಭದಲ್ಲಿ ಗರ್ಭಪಾತಗಳು ಅಥವಾ ಅವುಗಳ ಆರೋಗ್ಯ ಏರುಪೇರು ಇರೋದ್ರಿಂದ ಗರ್ಭ ನಿಲ್ಲುವಂತದ್ದು ಅಥವಾ ಸೂಕ್ತ ಮಲ್ನಾಡ್ ಗಿಡ್ಡಕ್ಕೆ ನೀವು ಹಳ್ಳಿಕಾರನ ಮಿಶ್ರಣ ಮಾಡೋ ಅಂತದ್ದು ನಾವು ಬ್ರೀಡಿಂಗ್ ಪಾಲಿಸಿ ಏನ್ ಮಾತಾಡ್ತೀವಿ ಆ ನೀತಿಲೇ ಇಲ್ಲ ಅದು ಖಂಡಿತವಾಗ್ಲು. ಸೊ ಹಾಗಾಗಿ ಅದ್ ಮಾಡೋ ಅಂತ ತಪ್ಪು, ಮುಂದಿನ ಸತಿ ಮಾಡಬೇಡಿ. ಈಗಿರೋ ಅಂತದ್ನ ಹೆಂಗಾದ್ರೂ ಒಂದ್ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳಿ ಕರುನ. ಅದೇ ಪ್ರತ್ಯೇಕವಾಗಿ ನೀವು ಹಳ್ಳಿಕಾರ ಬೇರೆ ಅಥವಾ ಮಲ್ನಾಡ್ ಗಿಡ್ಡ ಬೇರೆನೆ ಸಾಕಿ, ತೊಂದರೆ ಏನಿಲ್ಲ. ಮಿಶ್ರಣ ಮಾಡೋ ಅಂತದ್ ಅಷ್ಟು ಸೂಕ್ತ ಅಲ್ಲ. ಧನ್ಯವಾದ ಯೋಗೇಶ್ ಅವರಿಗೆ ಕರೆ ಮಾಡಿದ್ದಕ್ಕಾಗಿ. ನಂದೊಂದು ಪ್ರಶ್ನೆ ಇದಕ್ಕೆ ಪೂರಕವಾಗಿ, ಯೋಗೇಶ್ ಅವರು ಕೇಳಿದ್ದಕ್ಕೆ ಪೂರಕವಾಗಿ, ಈಗೆಲ್ಲೋ ವಿದೇಶದಿಂದ ತಂದು ನಾವಿಲ್ಲಿ ಕ್ರಾಸ್ ಮಾಡ್ತೀವಿ, ಅದನ್ನ ಅದು ತುಂಬಾ ಚೆನ್ನಾಗಿ ಸಸ್ಟೈನ್ ಆಗುತ್ತೆ. ಇಲ್ಲಿದೆ ಯಾಕೆಂತಂದ್ರೆ ಸಕಲೇಶ್ಪುರ ಮತ್ತೆ ಹಾಸನಕ್ಕೆ ತುಂಬಾ ದೂರ ಇಲ್ಲ, ಒಂದ್ 45-50 ಕಿಲೋಮೀಟರ್. ಇಲ್ಲಿ ಕ್ರಾಸ್ ಮಾಡಿದ್ದು ಯಾಕೆ ಇಷ್ಟು ತೊಂದರೆ ಕೊಡುತ್ತೆ ಸರ್? ನಾವು ಕ್ರಾಸ್ ಮಾಡಿದ್ದ ಉದ್ದೇಶ ಏನು ಅವಾಗ ಅಂತ ಅಂದ್ರೆ ನಮ್ಮಲ್ಲಿ ಹಾಲಿನ ಉತ್ಪಾದನೆ ಕಡಿಮೆ ಇತ್ತು, ಹಾಗಾಗಿ ಹಾಲಿನ ಉತ್ಪಾದನೆ ಜಾಸ್ತಿ ಮಾಡೋಣ ಅನ್ನೋ ಉದ್ದೇಶದಿಂದ ಈ ಒಂದು ನಾನ್ ಡಿಸ್ಕ್ರಿಪ್ಟ್ ಅಂದ್ರೆ ಯಾವುದೇ ತಳಿಗೆ ಸೇರದಂತವು, ಅವು ಯಾವುದೇ ತಳಿ ಲಕ್ಷಣಗಳು ಇಲ್ದಿರ್ತಕ್ಕಂತಹ ಪ್ರಾಣಿಗಳಿಗೆ ನಾವು ಸೆಮೆನ್ ಹಾಕಿ ನಾವು ಆ ಕ್ರಾಸ್ ಬ್ರೀಡ್ಸ್ HF ಜರ್ಸಿ ಏನ್ನ ನಾವು ಮಾಡ್ಕೊಂಡಿದ್ದೀವಿ, ಅವುಗಳಿಗೂ ಖಂಡಿತವಾಗ್ಲೂ ಅವಕ್ಕೂ ರೋಗ ನಿರೋಧಕ ಶಕ್ತಿ ಆ ಒಂದು ಪ್ರದೇಶದಿಂದ ಈ ಪ್ರದೇಶಕ್ಕೆ ಬಂದಾಗ ಕಡಿಮೆನೆ ಇದೆ, ಇಲ್ಲ ಅಂತ ಅಲ್ಲ. ಆದ್ರೆ ಈಗಿನ ಬ್ರೀಡಿಂಗ್ ಪಾಲಿಸಿ ಪ್ರಕಾರ ಯಾವುದೇ ಕಾರಣಕ್ಕೂ ಯಾವ ಒಂದು ಪ್ಯೂರ್ ತಳಿಗಳಿದಾವೆ ಆ ತಳಿಗಳನ್ನ ಸಮ್ಮಿಶ್ರಣ ಮಾಡಬಾರದು. ಮಾಡದಂತ ಸಂದರ್ಭದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಹೌದು, ನಮ್ಮ ಬ್ರೀಡಿಂಗ್ ಈ ಕ್ರಾಸ್ ಮಾಡಿಸಿದಾಗ್ಲೂ ಬೇರೆ HFO ಜರ್ಸಿದು ಫಸ್ಟ್ ಟೈಮ್ ಕ್ರಾಸ್ ಮಾಡಿಸಿದಾಗ್ಲೂ ಸಹ ಎಷ್ಟೊಂದು ರೀತಿಯಾದ ಕಾಯಿಲೆಗಳು ನಮ್ಮ ಪ್ಯೂರ್ ತಳಿಗಳಿಗೆ ಹೋಲಿಸಿದಾಗ ಜಾಸ್ತಿನೇ ಇದೆ. ನೀವೇ ಗಮನಿಸಬಹುದು, ಕೆಲವು ಕ್ರಾಸ್ ಮಾಡಿಸಿರೋ ಅಂತ ಕಡಸುಗಳು ಬೆರೆಗೆ ನಿಲ್ತಾ ಇಲ್ಲ ಅಥವಾ ಬೇರೆ ಬೇರೆ ಕಾಯಿಲೆಗಳಾಗ್ತಾ ಇದಾವೆ ಅನ್ನೋದನ್ನ ಹೇಳ್ತಾರೆ. ಅದೇ ಪ್ಯೂರ್ ತಳಿಗಳಲ್ಲಿ ಆತರ ಬೆದೆ ನಿಲ್ತಾ ಇಲ್ಲ ಅನ್ನೋ ಸಂದರ್ಭಗಳು ಕಡಿಮೆ. ಹಾಗಾಗಿ ಈ ಒಂದು ಕ್ರಾಸ್ ಆದಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅವುಗಳ ಆರೋಗ್ಯ ಸ್ಥಿತಿ ಏರುಪೇರು ಆಗೇ ಆಗುತ್ತೆ. ಅವುಗಳನ್ನ ಹೆಚ್ಚಿನ ಮುತುವರ್ಜಿಯಾಗಿ ನೋಡ್ಕೋಬೇಕು ಅಷ್ಟೇ. ಇನ್ನೊಂದು ಕರೆ ಇದೆ. ನಮಸ್ತೆ. ನಮಸ್ತೆ. ಸರ್ ನಮಸ್ತೆ, ನಮಸ್ಕಾರ, ನಾವು ಶಂಕರ್ದಿಂದ ಮಾತಾಡ್ತಾ ಇರೋದು. ಹೆಸರು, ಹೆಸರು ಹೇಳಿ. ಹುಲಿಯಪ್ಪ ಅಂತ. ಹುಲಿಯಪ್ಪ ಮಾತಾಡಿ. ಸಾಮಾನ್ಯವಾಗಿ ಒಂದ್ಸತಿ ಒಂದೇ ಕರು ಹಾಕಂತದ್ದು, ಮೂರ್ ಕರು ಹಾಕಿದೆ ಅಂದ್ರೆ ಖಂಡಿತವಾಗ್ಲೂ ಅದರಲ್ಲಿ ಒಂದಂತೂ ತುಂಬಾ ವೀಕ್ ಇದ್ದೇ ಇರುತ್ತೆ. ಅಂತ ಸಂದರ್ಭಗಳಲ್ಲಿ ಬೇರೆ ಹಸುವಿನ ಹಾಲು ಏನಿದೆ ಅದನ್ನ ಕೊಡ್ಬೇಕಾಗತ್ತೆ ಖಂಡಿತವಾಗ್ಲೂ. ಒಂದು 15 ದಿನ ಆದ ನಂತರ ಕೆಲವು ಹಾಲಿನ ಮಿಲ್ಕ್ ರೀಪ್ಲೇಸರ್ಸ್ ಅಂತ ಬಂದಿದೆ, ಅಂದ್ರೆ ನಿಮಗೆ ಅಂಗಡಿಗಳಲ್ಲೂ ಸಹ ಸಿಗುತ್ತಿದ್ದು, ಅಂದ್ರೆ ಹಾಲಿನ ಬದಲು ಹಾಲಿನ ಪುಡಿ ರೀತಿಯಾಗಿ ಬೇರೆ ಬೇರೆ ಪದಾರ್ಥಗಳನ್ನ ಉಪಯೋಗಿಸಿ ಹಾಲಿನ ಒಂದು ಪೌಷ್ಟಿಕಾಂಶನೇ ಬರೋ ಹಂಗೆ ಲಭ್ಯತೆ ಇದೆ, ಅವುಗಳನ್ನ ನೀವು ಕೊಡಬೇಕಾಗತ್ತೆ. ಈಗ ಮೂರಕ್ಕೂ ತಾಯಿಯಿಂದ ಸಾಲ್ತಾ ಇಲ್ಲ, ಖಂಡಿತವಾಗ್ಲೂ ನೀವು ಬೇರೆ ಹಸುನ ಹಾಲನ್ನ ಅದಕ್ಕೆ ಕೊಡಬಹುದು, ಕೊಡ್ಲೇಬೇಕು. ಇಲ್ಲದೆ ಇದ್ರೆ ನೀವು ಇನ್ನೊಂದು ಸರ್ಕಾರದಿಂದ ಸಪೋರ್ಟ್ ಸಿಗುತ್ತಾ ಅಂತ ಕಾಲ್ ಮಾಡಿದ್ದೆ ಡಾಕ್ಟರ್ಗೆ. ಖಂಡಿತವಾಗ್ಲೂ ಆ ರೀತಿಯಾದ ಸಂದರ್ಭಗಳಿಗೆ ಸರ್ಕಾರದಿಂದ ಸವಲತ್ತುಗಳು ಒಂದ್ ಸ್ವಲ್ಪ ಕಡಿಮೆನೆ, ಇಲ್ಲ ಅನ್ನೋಂತ ಸಂದರ್ಭಗಳು ನಮ್ ಜಾಸ್ತಿ. ಹಾಗಾಗಿ ನೀವು ಉಳಿಸ್ಕೋಬೇಕು ಮೂರು ಹೆಣಗರುಗಳ ಮೂರು ಓರಿಕರಿಗಳು ಅಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆ ಮುಂದೆ ಲಾಭ ಸಿಗುತ್ತೆ. ಹಾಗಾಗಿ ಈಗ ಒಂದ್ ಸ್ವಲ್ಪ ಖರ್ಚು ಮಾಡ್ಲೇಬೇಕಾಗತ್ತೆ. ನೀವು ಒಂದ್ ಸ್ವಲ್ಪ ಬೇರೆ ಹಸುಗಳ ಹಾಲನ್ನ ಕೊಡಬಹುದು, ಅಥವಾ ಹಾಲಿನ ಡೈರಿಲಿ ನೀವು ಹಾಲನ್ನು ತಗೊಬಂದು ಅದಕ್ಕೆ ಮಿಶ್ರಣ ಮಾಡಿ ಕೊಡೋಂತ ಸಾಧ್ಯ. ಏನು ನೀವು ತುಂಬಾ ದಿನ ಏನು ಕೊಡಬೇಕಾಗಿಲ್ಲ ಅದನ್ನ, ಹತ್ತತ್ರ ಒಂದು ತಿಂಗಳು ಅಥವಾ ಒಂದೆರಡು ತಿಂಗಳವರೆಗೂ ನೀವು ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಹಾಲನ್ನ ಕೊಡೋದ್ರ ಮೂಲಕ ಆಮೇಲೆ ಅವು ಮೇವು ಎಲ್ಲ ತಿನ್ನಕ್ ಸ್ಟಾರ್ಟ್ ಆದ್ಮೇಲೆ ನೀವು ಮೇಂಟೈನ್ ಮಾಡಬಹುದು. ಬ್ಯಾಡಿ, ನಿಮ್ಮ ಹತ್ರ ಓರಿಕರು ಅಂದ್ಮೇಲೆ ಒಳ್ಳೆ ಲಾಭಕ್ಕೆ ಹೋಗುತ್ತಲ್ವಾ, ನೀವು ಅದನ್ನೇ ಒಂದ್ ಜೋಡಿ ಮಾಡಿದ್ರೆ. ಸಿಂಧಿಕರುಗಳಾದ್ರೆ ನೀವು ಹೌದು ಸಿಂಧಿಕರುಗಳು ಅಂದ್ಮೇಲೆ ನಾವು ಈಗ ಗೋ ಹತ್ಯೆ ನಿಷೇಧ ಎಲ್ಲ ಇದೆ, ಹಾಗಾಗಿ ಅವುಗಳ ಬಗ್ಗೆ ನಾವು ವ್ಯತಿರಿಕ್ತವಾಗಿ ಮಾತಾಡಕ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಆರ್ಥಿಕವಾಗಿ ತೊಂದರೆ ಇದೆ ಅಂತ ಸಂದರ್ಭಗಳಲ್ಲಿ ಗೋಶಾಲೆಗೆ ಬಿಡೋ ಅಂತ ಸಂದರ್ಭಗಳು ಜಾಸ್ತಿ ಇದಾವೆ, ಜನ ಆ ತರ ಮಾಡಿದ್ದಾರೆ. ಆದ್ರೂ ನಿಮ್ಮನೆ ಕರು, ಹಾಗಾಗಿ ನೀವು ಸಾಕುವಂಥದ್ದು ಒಳ್ಳೇದು. ಸಿಂಧಿಕರುಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತವೆ, ನಾಟಿ ತಳಿಗಳಂಗೆ ತುಂಬಾ ಒಳ್ಳೆ ಗಾಡಿ ಎಳೆಯುವಂಥದ್ದು. ಒಂಚೂರು ಒಂಚೂರು ಹುಲ್ ತಿನ್ನಂಗೆ ಅಲ್ಲಿವರೆಗಾರು ಒಂಚೂರು ಸಾಕ್ಬಿಡಿ ಹುಲಿಯಪ್ಪ ಅವ್ರೆ. ಯಾಕೆ ಅಂತ ಅಂದ್ರೆ ಆಮೇಲೆ ಬಿಟ್ರೆ ಎಲ್ಲಾರು ತಗೊಂಡೋಗಿ ಬಿಡ್ಬೋದು, ಯಾರಾದ್ರೂ ಆಸಕ್ತಿ ಇರೋ ಸಾಕ್ತಾರೆ. ಗೋಶಾಲೆಗಿಂತ ಈಗ ದತ್ತು ಯೋಜನೆ ಇದೆ, ತುಂಬಾ ಸರ್ಕಾರದಲ್ಲೂ ಇದೆ, ಮತ್ತೆ ಕೆಲವು ಒಳ್ಳೆ ಶ್ರೀಮಂತ ಜನಗಳು ಸಹ ದತ್ತು ಯೋಜನೆ ಮಾಡ್ತಾ ಇದಾರೆ. ಹಾಗಾಗಿ ಯಾರತ್ರ ಯಾರಿಗಾದ್ರೂ ತುಂಬಾ ಆಸಕ್ತಿ ಇರ್ತಕ್ಕಂತ ಜನಗಳಿಗೆ ನೀವು ಕೊಡಬಹುದು ಅದನ್ನ. ಸುಮ್ನೆ ನೀವೆಲ್ಲೋ ಬಿಡೋದ್ರ ಬದಲು ಗೋಶಾಲೆಗೆ ಬಿಡೋದ್ರ ಬದಲು ಮಾಡಬಹುದು ನೀವು. ನೋಡೋಣ, ನಮ್ಮ ಆಕಾಶವಾಣಿ ಕಾರ್ಯಕ್ರಮ ಕೇಳಿ ಯಾರಾದ್ರೂ ಆಸಕ್ತಿ ಇದ್ರೆ ನಿಮ್ದೊಂದು ಫೋನ್ ನಂಬರ್ ಹೇಳ್ಬಿಡಿ ಹುಲಿಯಪ್ಪ. ಇದೇ ಫೋನ್ ನಂಬರ್ ನಿಮ್ಮ ಹೇಳಿ ಒಂದ್ಸರಿ ಹೇಳಿ ಆಕಾಶವಾಣಿಯಿಂದ. 8 2 9 8 9 6 6 0 0 9 8 8 8 8 8 ಅಲ್ವಾ. ನೋಡಿ, ಯಾರು ಆಸಕ್ತಿ ಇರೋ ಅಂತವ್ರು ನಿಮ್ಮನ್ನ ಸಂಪರ್ಕ ಮಾಡಿ ಕರುಗಳನ್ನ ಪಡೆದು ಸಾಕಾಣಿಕೆಯನ್ನ ಮಾಡಬಹುದು. ಆಯ್ತು ಆಯ್ತು ಹುಲಿಯಪ್ಪ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸರ್, ಈ ಒಂದು ಜಾನುವಾರುಗಳ ಆರೋಗ್ಯ ಮತ್ತೆ ರೋಗಗಳ ದೃಢೀಕರಣದಲ್ಲಿ ಪ್ರಯೋಗಾಲಯ ಪರೀಕ್ಷೆಗಳ ಪ್ರಾಮುಖ್ಯತೆ ಬಗ್ಗೆ ನಾವು ಮಾತನಾಡ್ತಿದ್ದೀವಿ. ಈ ಜಾನುವಾರುಗಳ ಈ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಸುಮಾರು 20 ಹೆಚ್ಚು ಪರೀಕ್ಷೆಗಳನ್ನ ನಾವು ಗುರುತು ಮಾಡಿದೀವಿ ಇದುವರೆಗೆ. ಹೌದು, ಈ ಪರೀಕ್ಷೆಗಳನ್ನೆಲ್ಲ ಎಲ್ಲಿ ಮಾಡಿಸಬಹುದು ಅಂತ ಹೇಳಿ? ನಾನು ಮುಖ್ಯವಾಗಿ ಪರೀಕ್ಷೆಗಳು ಯಾವ್ಯಾವು ಅಂದ್ರೆ ಹೆಮಟಾಲಜಿ ರಕ್ತ ಪರೀಕ್ಷೆ, ಅಥವಾ ಮೂತ್ರ ವಿಶ್ಲೇಷಣೆಗಳು, ಅಥವಾ ಸಗಣಿ ಪರೀಕ್ಷೆ, ಅಥವಾ ಸ್ಕಿನ್ ಸ್ಕ್ರೇಪಿಂಗ್ ಅಂದ್ರೆ ಚರ್ಮದ ಮೇಲೆ ಏನಾದ್ರು ಕಾಯಿಲೆ, ಯಾವ್ದಾದ್ರು ತುರ್ಕೆ ತರ ಅಥವಾ ಕಜ್ಜಿ ತರ ಯಾವ್ದಾದ್ರು ಆಗಿದ್ರೆ ಅದು ಯಾವ್ದಕ್ಕಿಂತ ಆಗಿರ್ಬೋದು, ಅಥವಾ ಕೆಲವು ಸೈಟಾಲಜಿ ಅಂತಾನು ಅಂತೀವಿ, ಅಂದ್ರೆ ಕೆಲವು ಊತಗಳಿರ್ತವೆ, ಆ ಊತ ಆ ಊತಗಳಿರ್ತವೆ, ಆ ಊತಗಳು ಏನಾವು ಕ್ಯಾನ್ಸರ್ ಗೆಡ್ಡೆಗಳ, ಬೇರೆ ಕಡೆಗೂ ಏನಾರು ಹರಡೋ ಅಂತಹ ಗೆಡ್ಡೆಗಳಾವು, ಅವುಗಳನ್ನು ಸಹ ಪರೀಕ್ಷೆ ಮಾಡಬಹುದು. ಅದೇ ರೀತಿ ಯಾವ ಸೂಕ್ಷ್ಮಾಣುಜೀವಿಯಿಂದಾಗಿ ಈ ಕೆಚ್ಲುಭಾವ ಆಗಿರ್ಬೋದು ಅಥವಾ ಬೇರೆ ಸೋಂಕು ಆಗಿರ್ಬೋದು ಅನ್ನೋದನ್ನು ನೋಡಬಹುದು. ಇದೆ ಜೊತೆಗೆ ಕ್ಲಿನಿಕಲ್ ಕೆಮಿಸ್ಟ್ರಿ ಅಂತ ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ, ನಿಮ್ಮ ಹೆಸರು ಹೇಳಿ, ಬೇಗ ಪ್ರಶ್ನೆಯನ್ನು ಕೇಳಿ, ಸಮಯ ಮೀರ್ತಾ ಇದೆ. ಮಾತಾಡಿ ನಿರ್ವಾಣಪ್ಪ ಅವರು, ಏನ್ ಸಮಸ್ಯೆ ಇದೆ ಹೇಳಿ. ಜಾಸ್ತಿ ಮುಸ್ರೆ ಸೇವನೆ ಮಾಡಿದ್ಬಿಟ್ರೆ ಅದು ಓಡಕ್ಕಾಗಲ್ಲ ಸರ್, ಒಂಥರ ಹೊಟ್ಟೆ ಒಂಥರ ಬಾರದಂಗ ಆಗುತ್ತೆ ಸರ್. ಅದೇನಾದ್ರೂ ಅಂದ್ರೆ ಮೂತ್ರ ವಿಸರ್ಜನೆ ಮಾಡುವಾಗ ಅದು ನೋವು ಪಡುತ್ತೆ ಅಂತಲ್ಲ ನೀವ್ ಹೇಳ್ತಾ ಇರೋದು. ಹೌದು ಸರ್. ಮೂತ್ರ ವಿಸರ್ಜನೆ ಮಾಡುವಾಗ ಏನಾದರೂ ನೋವು ಇದೆ ಅಂತ ಅಂದ್ರೆ ಖಂಡಿತವಾಗ್ಲೂ ಅದು ಮೂತ್ರಪಿಂಡದಿಂದ ಏನು ಮೂತ್ರ ನಾಳ ಇದೆ ಅಲ್ಲಿ ಯಾವ್ದಾದ್ರು ಒಂದು ಜಾಗದಲ್ಲಿ ಏನಾದ್ರು ಕಲ್ಲುಗಳಾಗಿರೋ ಸಾಧ್ಯತೆಗಳಿರುತ್ತೆ ಒಂದು, ಇಲ್ಲ ಎರಡನೇದು ಸೋಂಕಾಗಿರೋ ಸಾಧ್ಯತೆಗಳು ಜಾಸ್ತಿ. ಹಾಗಾಗಿ ನೀವು ಆ ಮೂತ್ರನ ತಗೊಂಬಂದು ಒಂದ್ಸತಿ ಪರೀಕ್ಷೆ ಮಾಡಿಸ್ಕೊಂಡ್ರೆ ಆ ಒಂದು ಸೂಕ್ಷ್ಮ ದರ್ಶಕದಲ್ಲಿ ಅಥವಾ ಬೇರೆ ಏನು ರಾಸಾಯನಿಕ ಸಂಯೋಜನೆ ಏನಿದೆ ಅನ್ನೋದನ್ನ ನಾವು ಪರೀಕ್ಷೆ ಮಾಡಬಹುದು. ಆ ಮೂಲಕ ಕಾರಣನ ನಾವು ತಿಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನೀವು ಆ ಟ್ರೀಟ್ಮೆಂಟ್ ನ ಮಾಡಿಸ್ಕೋಬಹುದು. ಇದೆ ರೈತರು ನೋಡಿ, ನೋವು ತೊಂದರೆ ಇದೆ ಬಟ್ ಯಾವ್ದು ಅನ್ನೋದು ಗೊತ್ತಿಲ್ಲ, ಸುಮ್ಮನೆ ಇರೋಂಥದ್ದು. ಸೊ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳಿ. ಇನ್ನು ಮುಂದುವರೆದು ಯಾವೆಲ್ಲ ಪರೀಕ್ಷೆಗಳಿದಾವೆ ಅಂತ ಅಂದ್ರೆ ಕೆಲವು ಸೀರಾಲಜಿ ಅನ್ನೋದು ಮಾತಾಡ್ತೀವಿ, ಎಲ್ಲಿ ಮಾಡಿಸಬಹುದು ಈ ಎಲ್ಲಾ ಪರೀಕ್ಷೆಗಳನ್ನು ಸಹ ಖಂಡಿತವಾಗ್ಲೂ ಸರ್ಕಾರ ಮತ್ತು ಸರ್ಕಾರೇತರ ಖಾಸಗಿ ಪ್ರಯೋಗಾಲಯಗಳನ್ನು ಮಾಡಬಹುದು. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಮಾಡ್ತಕ್ಕಂಥ ಪರೀಕ್ಷೆಗಳು ಅಂದ್ರೆ ರಕ್ತ ಪರೀಕ್ಷೆ, ಮಲಪರೀಕ್ಷೆ, ಕೆಲವು ಕೆಮಿಕಲ್ ಕೆಮಿಸ್ಟ್ರಿ ಅಂದ್ರೆ ಲವಣಾಂಶಗಳ ಪರೀಕ್ಷೆ, ಮತ್ತೆ ಸ್ಕಿನ್ ಸ್ಕ್ರೇಪಿಂಗ್ಗಳು, ಸೂಕ್ಷ್ಮಾಣುಜೀವಿಗಳಿಗೆ ಸಂಬಂಧಿಸಿದಂತ ಕೆಲವು ಸಣ್ಣ ಪರೀಕ್ಷೆಗಳನ್ನ ಮಾಡಬಹುದು. ಅದೇ ರೀತಿ ತುಂಬಾ ದೀರ್ಘವಾಗಿ ಸೂಕ್ಷ್ಮವಾಗಿ ಬೇಕು ಪರೀಕ್ಷೆಗಳು ಅಂತ ಅಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನಿವೇದಿ, ಇದೊಂದು ICR ಸಂಸ್ಥೆ ಆಗಿದ್ದು, ನಿವೇದಿಲಿ ಮಾಡಿಸಬಹುದು ಅಥವಾ ಕೆಲವು IHVB ಅಂತ ಹೇಳಿ